ಡಾಕ್ಟರ್ ವೆಂಕಟೇಶ್ವರ ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆ ಪ್ರಮುಖವಾಗಿ ಹಸು ಸಾಕಾಣಿಕೆ ನಾವು ಕೇಂದ್ರಿತ ಅಂತ ಹೇಳ್ತೀವಿ, ಅದರ ಜೊತೆ ಜೊತೆಗೆ ಕೋಳಿ ಸಾಕಣೆ ಮಾಡುವಂತಹದ್ದು, ಆಡು ಸಾಕಣೆ ಮಾಡುವಂತಹದ್ದು, ಹಂದಿ ಸಾಕಣೆ ಮಾಡುವಂತಹದ್ದು, ಈ ಚಟುವಟಿಕೆಯನ್ನು ಕೂಡ ಒಂದು ಸೀಮಿತ ವ್ಯಾಪ್ತಿಯಲ್ಲಿ ನಾವು ಅಳವಡಿಸುವುದನ್ನು ನೋಡ್ತೀವಿ ಈ ಕರಾವಳಿ ಜಿಲ್ಲೆಗಳಲ್ಲಿ. ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಆಡು ಸಾಕಣೆಗೆ ಎಷ್ಟರ ಮಟ್ಟಿಗೆ ಒಂದು ಪ್ರಾಮುಖ್ಯತೆ ಇದೆ, ಇದರ ಒಂದು ವಿಶೇಷತೆ ಏನು, ಈ ಬಗ್ಗೆ ಹೇಳಿ. ಈಗ ಮೇಕೆ ಸಾಕಾಣಿಕೆ ಅಥವಾ ಆಡು ಸಾಕಾಣಿಕೆ ಅನ್ನೋದು ಈಗ ಬಹಳ ರೈತರು ಮುಂದೆ ಬಂದು ಕೈಗೊಳ್ತಿರುವಂತಹ ಒಂದು ಕಾರ್ಯಕ್ರಮವಾಗಿದೆ. ಏಕೆಂದರೆ ಜಾನುವಾರು ಸಾಕಾಣಿಕೆ ರೈತರ ಕೃಷಿ ಬದುಕಿನ ಒಂದು ಅವಿಭಾಜ್ಯ ಅಂಗ. ರೈತರು ಆರ್ಥಿಕ ಸಫಲತೆಗೆ ಈಗ ಹಸು, ಎಮ್ಮೆ, ಕುರಿ ಮತ್ತು ಕೋಳಿನ ಸಾಮಾನ್ಯವಾಗಿ ಸಾಕೋ ಅಂತದ್ದು ನಾವು ನೋಡಿದೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪಶುಸಂಗೋಪನೆ ಕೆಲವು ಚಟುವಟಿಕೆಗಳು ಮುಖ್ಯ ಕಸುಬುಗಳನ್ನಾಗಿ ರೈತರು ತಗೊಂಡಿದ್ದಾರೆ. ಮೊದಲೆಲ್ಲ ಏನಾಗ್ತಿತ್ತಂದ್ರೆ ಕೃಷಿ ಮುಖ್ಯ ಕಸುಬಾಗಿರ್ತಿತ್ತು ಮತ್ತು ಪಶುಸಂಗೋಪನೆ ಉಪಕಸುಬಾಗಿರ್ತಿತ್ತು. ಈಗೇನಾಗಿದೆ, ಪಶುಸಂಗೋಪನೆಯ ಚಟುವಟಿಕೆಗಳೇ ಮುಖ್ಯ ಕಸುಬುಗಳಾಗಿ ಕೈಗೊಂಡಿರುವಂಥದ್ದನ್ನು ಸಾಕಷ್ಟು ರೈತರು ನಾವು ನೋಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಏನಾಗಿದೆ, ಈಗ ರೈತರಿಗೆ ಕೃಷಿ ಆದಾಯದಲ್ಲಿ ಕಡಿಮೆ ಆಗುವಂಥದ್ದು, ನೈಸರ್ಗಿಕ ವಿಪೋಕಗಳಾಗುವಂಥದ್ದು ಮತ್ತು ಕೃಷಿ ಬೆಳೆಗಳ ನಷ್ಟ ಆಗುವಂಥದ್ದು, ಬೆಲೆಯಲ್ಲಿ ಏರಿಳಿತ ಆಗೋದು, ಇದೆಲ್ಲ ಕಾಣಿಸ್ಕೊಳ್ಳೋದ್ರಿಂದ ರೈತರು ಹೆಚ್ಚಾಗಿ ಉಪಕಸುಬುಗಳ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಹಲವಾರು ಕುಟುಂಬಗಳು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನೇ ಮುಖ್ಯ ಜೀವನವಾಗಿ ನಿರ್ವಹಿಸ್ತಾ ಇದ್ದಾರೆ. ಕುರಿ ಮೇಕೆ ಸಾಕಾಣಿಕೆಯಿಂದ ಸಾಕಷ್ಟು ಆರ್ಥಿಕ ಲಾಭ ಇರೋದ್ರಿಂದ ಯಾವುದೇ ಸಮಯದಲ್ಲಿ ತಾವು ತಮ್ಮ ಮನೆಯಲ್ಲಿರುವಂತಹ ಜಾನುವಾರುಗಳಂದ್ರೆ ಕುರಿ ಮೇಕೆಯನ್ನು ಮಾರಾಟ ಮಾಡಿ ತಮ್ಮ ಆರ್ಥಿಕ ಅವಶ್ಯಕತೆಯನ್ನು ಪೂರೈಸಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಸಾಕಷ್ಟು ಜನರು ಈಗ ಇದರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾವಂತ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಿರೋದನ್ನ ನಾವು ಕಾಣಬಹುದಾಗಿದೆ. ಈಗ ಸಾಮಾನ್ಯವಾಗಿ ಕುರಿ ಸಾಕಾಣಿಕೆಗೆ ಬಯಲು ಪ್ರದೇಶ ಅಥವಾ ಮಲೆನಾಡು ಬಿಟ್ಟು ಕರಾವಳಿ ಪ್ರದೇಶವನ್ನು ಬಿಟ್ಟು ಘಟ್ಟ ಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡೋದನ್ನ ನೋಡ್ತೀವಿ. ಈ ಕರಾವಳಿ ಜಿಲ್ಲೆಯೂ ಕೂಡ ಇದು ಸೂಕ್ತವಾಗ್ತದ ಅಂತ ಕುರಿ ಸಾಕಾಣಿಕೆ. ಈಗ ಒಂದು ಹೇಳಬೇಕು ಅಂತಂದ್ರೆ ಕುರಿ ಮತ್ತು ಮೇಕೆ ಅನ್ನೋದನ್ನ ಎರಡು ನಾವು ಒಟ್ಟಿಗೆ ಹೇಳ್ತೀವಿ. ಕುರಿ ಅಂತ ಹೇಳಿದಾಗ ಏನಾಗ್ತದೆ, ಅದು ನೆಲದಲ್ಲಿ ಇದು ಮೇಯ್ಕೊಂಡು ಹೋಗುವಂತ ಸ್ವಭಾವ ಇರೋಂಥದ್ದು, ಹುಲ್ಲುಗಾವಲು ಬೇಕು. ಇಲ್ಲಿ ಇರೋಂಥದ್ರಲ್ಲಿ ಏನಾಗ್ತದೆ, ನಮ್ಮಲ್ಲಿ ಗುಡ್ಡಗಾಡುಗಳಿದ್ರು ಸಹ ಕಾಡು ಪ್ರದೇಶ ಜಾಸ್ತಿ ಇದೆ, ಇದಿದೆ. ಆಮೇಲೆ ಜೊತೆಗೆ ಇಲ್ಲಿ ತೇವಾಂಶ ಜಾಸ್ತಿ ಇರ್ತದೆ, ಹಾಗಾಗಿ ಕುರಿ ಸಾಕಾಣಿಕೆ ಅಷ್ಟೊಂದು ಸೂಕ್ತ ಅಲ್ಲ ಅನ್ನಿಸ್ತದೆ. ಅದರ ಬದಲು ಈಗಾಗಲೇ ನೀವು ನೋಡಿರ್ಬೋದು ಇಲ್ಲಿ ಸಾಕಷ್ಟು ಆಡುಗಳ ಸಾಕಾಣಿಕೆ ಇದೆ. ಸೊ ಹಾಗಾಗಿ ಅಥವಾ ನಾವು ಮೇಕೆ ಅಂತಲೂ ಕರಿತೀವಿ. ಈಗ ಈ ಆಡು ಸಾಕಾಣಿಕೆ ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಇದು ಕರಾವಳಿ ಭಾಗದಲ್ಲಿ ಮೇಕೆ ಸಾಕಾಣಿಕೆಯನ್ನ ಮಾಡುವಂತದ್ದು ಸೂಕ್ತ ಅಂತ ನಾನು ಅನಿಸ್ತೀನಿ. ಈಗ ಆಡುಗಳಲ್ಲಿಯೂ ಕೂಡ ಲಭ್ಯ ಇರುವಂತಹ ಒಂದು ತಳಿಗಳು ಹಾಗೂ ಅವುಗಳನ್ನು ಯಾವ ರೀತಿ ಗುರುತಿಸುವಂತಹದ್ದು, ಅವುಗಳನ್ನು ವಿಶೇಷತೆ ಏನೇನು, ಯಾವ್ಯಾವ ಉದ್ದೇಶಕ್ಕೆ ಇದನ್ನ ಬಳಸಬಹುದು? ಈಗ ಮುಖ್ಯವಾಗಿ ನಾನು ಹೇಳಬೇಕು ಅಂದ್ರೆ ಮೇಕೆ ಸಾಕಾಣಿಕೆಯನ್ನ ಯಾಕೆ ರೈತರು ತಗೊಂಬಹುದು ಅಂತಂದ್ರೆ, ಈಗ ನೀವು ನೋಡಬಹುದು ಮನೆಯಲ್ಲಿ ಒಂದು ದನ ಅಥವಾ ಎಮ್ಮೆ ಇದ್ರೆ ಅದಕ್ಕೆ ಬೇಕಾಗುವಂತಹ ಆಹಾರದ ಪ್ರಮಾಣ ಎಷ್ಟು. ಈಗ ಒಂದು ದನದ ಪ್ರಮಾಣ ಇದ್ರ ಜೊತೆಗೆ ನೀವು 10 ಮೇಕೆನ ಸಾಕಾಣಿಕೆ ಮಾಡಬಹುದು. ಸೊ ಹಾಗಾಗಿ ಒಂದು ಮೊದಲು ಒಂದು ಕಡಿಮೆ ಆಹಾರ ಬೇಕಾಗ್ತದೆ. ಎರಡನೇದು ಈ ಮೇಕೆ ಮಾಂಸ, ಈಗ ಮಾಂಸಾಹಾರಿಗಳಲ್ಲಿ ಅದು ಗೊತ್ತಿರ್ತದೆ, ಕೊಬ್ಬಿನಾಂಶ ಬಹಳ ಕಡಿಮೆ ಇರ್ತದೆ ಮತ್ತು ಆರೋಗ್ಯದಾಯಕ ಮಾಂಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೇಕೆ ಮಾಂಸಕ್ಕೆ ಹೆಚ್ಚು ಬೇಡಿಕೆ ಇದೆ. ಮೂರನೇದಾಗಿ ಹಾಲಿನಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿದ್ದಾವೆ. ಇದು ಮನುಷ್ಯರ ಎದೆ ಹಾಲು, ತಾಯಂದಿರ ಎದೆ ಹಾಲಲ್ಲಿ ಎಷ್ಟು ಇದೆಯೋ ಅದೇ ರೀತಿ ಇದರಲ್ಲೂ ಸಹ ಹಾಲಿನಲ್ಲಿ ಹೆಚ್ಚು ಪೋಷಕಾಂಶಗಳಿದ್ದಾವೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಎಲ್ಲರೂ ಸಹ ಇದನ್ನು ಉಪಯೋಗಿಸಬಹುದು. ಹಾಗಾಗಿ ಈ ಹಾಲಿಗೂ ಸಹ ಹೆಚ್ಚು ಬೇಡಿಕೆ ಇದೆ ಮತ್ತು ಹೆಚ್ಚಿಗೆ ದರನೂ ಸಹ ಇದೆ. ದಲ್ದಲೇ ಈಗ ಏನು ಮೇಕೆ ಒಂದು ಸಾಕಾಣಿಕೆ ಮಾಡೋರು ಅದರಿಂದ ಉತ್ಪಾದನೆ ಆಗುವಂತ ಈಗ ಮಲ ಅಥವಾ ಗೊಬ್ಬರ ಅದು ಭೂಮಿಯ ಫಲವತ್ತತೆಯನ್ನು ಸಂರಕ್ಷಿಸಿಕೊಳ್ಳಲು ರೈತರಿಗೆ ಒಂದು ಉತ್ತಮ ಸಾಧನ. ಸೊ ಅದಕ್ಕೂ ಸಹ ಸಾಕಷ್ಟು ಬೇಡಿಕೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಆಡು ಸಾಕಾಣಿಕೆ ಮಾಡುವವರು ಈ ಗೊಬ್ಬರವನ್ನು ಸಹ ಒಂದು ಮೂಲ ಆದಾಯವಾಗಿ ಅದನ್ನು ಪರಿಗಣಿಸಬಹುದು. ಅದಲ್ಲದಲ್ಲೇ ಈಗಾಗಲೇ ನಿಮಗೆ ಗೊತ್ತಿರಬಹುದು, ಒಂದು ಮಾಂಸಾಹಾರಿ ಇದರಲ್ಲಿ ಮಾಂಸವನ್ನು ಉಪಯೋಗಿಸಿದ ನಂತರ ಅದರಲ್ಲಿ ಬರುವಂತಹ ಚರ್ಮನೂ ಸಹ ಚರ್ಮೋದ್ಯಮದಲ್ಲಿ ಉಪಯೋಗ ಮಾಡ್ತಾರೆ. ಅದಲ್ಲದಲ್ಲೇ ಈಗ ನಮ್ಮಲ್ಲಿ ಕೆಲವು ಕಡೆ ಈಗ ತುಂಬಾ ಒಂದು ಆಧುನಿಕ ಕಸಾಯಿಖಾನೆಗಳಿದೆ. ಆಧುನಿಕ ಕಸಾಯಿಖಾನೆಗಳಲ್ಲಿ ಅದರಿಂದ ಈ ಒಂದು ಏನು ಅದಕ್ಕೆ ಜಾನುವಾರುಗಳನ್ನ ನಾವು ಅದನ್ನ ಉಪಯೋಗ ಮಾಡಿದಾಗ ಅದರಿಂದ ಉತ್ಪಾದನೆ ಆಗುವಂತಹ ಉಪ ಉತ್ಪನ್ನಗಳು ಅಂಗಾಂಗಗಳನ್ನು ಏನಿದೆ ಅದನ್ನ ಈ ಔಷಧಿ ತಯಾರಿಕೆಯಲ್ಲಿ ಆಗಲಿ ಮತ್ತು ವಿವಿಧ ಕೈಗಾರಿಕೆಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಬಹಳಷ್ಟು ಉಪಯೋಗ ಇದೆ. ಒಂದು ಇನ್ನು ತಳಿಗಳನ್ನು ನಾವು ಹೇಳೋದಾದರೆ ತಳಿಗಳಲ್ಲಿ ಏನಾಗ್ತದೆ ಅಂತಂದರೆ ಈಗ ಮುಖ್ಯವಾಗಿ ನಾವು ಮೇಕೆಯನ್ನ ಉಪಯೋಗಿಸೋ ಮಾಡೋದು ಅಂತಂದರೆ ಮಾಂಸದ ಉತ್ಪತ್ತಿಗೆ, ಅದೇ ರೀತಿ ಹಾಲಿನ ಉತ್ಪತ್ತಿಗೂ ಸಹ ಉಪಯೋಗಿಸ್ತೀವಿ. ಸೊ ಹಾಗಾಗಿ ತಳಿಗಳಲ್ಲಿ ಏನಾಗ್ತದೆ, ಮಾಂಸನ ಹೆಚ್ಚಿಗೆ ಉತ್ಪಾದನೆ ಮಾಡುವಂಥ ಮಾಂಸದ ತಳಿಗಳು, ಹಾಲಿನ ತಳಿಗಳು ಮತ್ತು ಇದೆರಡೂ ಗುಣಲಕ್ಷಣಗಳಿರೋಂಥ ಮಾಂಸ ಮತ್ತು ಹಾಲಿನ ಉತ್ಪನ್ನವನ್ನು ಕೊಡುವಂಥ ತಳಿಗಳು ಇದ್ದಾವೆ. ಮಾಂಸ ಮತ್ತು ಹಾಲು ಉತ್ಪತ್ತಿಗೆ ಎರಡಕ್ಕೂ ಉಪಯೋಗ ಮಾಡುವಂಥ ತಳಿಗಳಿದ್ದಾವೆ. ಈಗ ಮಾಂಸದ ತಳಿಗಳು ಅಂತ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಭಾರತ ದೇಶದಲ್ಲಿ ಈಗ ಜಾಸ್ತಿ ಇರುವಂಥದ್ದು ಅಂತಂದರೆ ಉಸ್ಮಾನಾಬಾದಿ ಅಂತ ಹೇಳಿ ಒಂದು ತಳಿ ಇದೆ. ಇದು ಮಹಾರಾಷ್ಟ್ರದ ಮೂಲದ್ದು. ಇದರ ತೂಕ ಸಾಮಾನ್ಯವಾಗಿ ಹೆಣ್ಣು ಆಡುಗಳು ಸುಮಾರು 60 ಕೆಜಿ, ಗಂಡು ಆಡುಗಳು 90 ಕೆಜಿಯಷ್ಟು ತೂಕ ಬರ್ತವೆ. ಇನ್ನು ಶಿರೋಯಿ ಅಂತ ಹೇಳಿದೆ, ಇದು ರಾಜಸ್ಥಾನ ಮೂಲ ಇದರದ್ದು. ಇದು ಗಂಡು ಆಡುಗಳು ಒಂದು 50 ಕೆಜಿ ಬಂದರೆ ಹೆಣ್ಣು ಆಡುಗಳು ಸುಮಾರು 40 ಕೆಜಿ ತೂಕ ತೂಗ್ತದೆ. ಅದೇ ರೀತಿ ತಮಿಳುನಾಡಿನ ಒಂದು ಕನ್ನೈ ಅಂತ ತಳಿ ಇದೆ, ಪಶ್ಚಿಮ ಬಂಗಾಳದ ಕಪ್ಪು ಮೇಕೆ ಅಂತ ಹೇಳಿದೆ. ಅದೇ ರೀತಿ ದಕ್ಷಿಣ ಆಫ್ರಿಕಾದ ಬೋಯರ್ ಅನ್ನೋದನ್ನು ಸಹ ಈಗ ಭಾರತದಲ್ಲಿ ಲಭ್ಯವಿದೆ. ಈ ತಳಿನೂ ಸಹ ಸುಮಾರು 80-100 ಕೆಜಿಯಷ್ಟು ತೂಗ್ತದೆ. ಸೊ ಇದನ್ನ ತಳಿ ಸಂಕರಣಕ್ಕೆ ಅಂದ್ರೆ ಬ್ರೀಡ್ ಅಪ್ಗ್ರೇಡೇಷನ್, ನಮ್ಮ ಲೋಕಲ್ ನಾಟ್ ಏನು ಮೇಕೆಗಳಿದ್ದೇವೆ ಅದರ ಜೊತೆಗೆ ತಳಿ ಸಂಕರಣಕ್ಕೆ ಉಪಯೋಗ ಮಾಡಿ ಇಲ್ಲಿಯ ತಳಿಗಳಲ್ಲಿ ಮಾಂಸದ ಉತ್ಪತ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಬೋಯರ್ ತಳಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಾಲಿನ ಉತ್ಪಾದನೆಗೆ ಕೆಲವು ತಳಿಗಳಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ನೀವು ನೋಡಿರ್ಬೋದು ನಮ್ಮ ಈ ನಗರ ಪ್ರದೇಶಗಳಲ್ಲೂ ಕಾಣಿಸ್ತದೆ, ಜಮುನಾಪಾರಿ ಅಂತ ಹೇಳಿ. ಇದು ಉತ್ತರ ಪ್ರದೇಶದ ಮೂಲ. ಇದು ದಿನಕ್ಕೆ ಒಂದು 3-5 ಕೆಜಿಯಷ್ಟು ಹಾಲನ್ನು ಕೊಡ್ತದೆ. ಅಂದರೆ ನಮ್ಮ ಒಂದು ಜರ್ಸಿ ಹಸು ಅಥವಾ ಏನಿದು ಕೊಡ್ತದೆ ಅಷ್ಟೇ ಹಾಲನ್ನ ಕೊಡುವಂಥ ಒಂದು ಗುಣಲಕ್ಷಣ ಇದೆ. ಅದೇ ರೀತಿ ಇನ್ನೊಂದು ಬಾರ್ಬರಿ ಅಂತ ಹೇಳಿದೆ, ಇದು ಉತ್ತರ ಪ್ರದೇಶದ ತಳಿ. ಹಾಗೆ ಬೀಟಲ್ ಅಂತ ಹೇಳಿ ಹರಿಯಾಣ ಮತ್ತು ಪಂಜಾಬ್ ರಾಜ್ಯದ ತಳಿಗಳಿದ್ದಾವೆ. ಜಕ್ರಾನಾ ಅಂತ ಹೇಳಿ ರಾಜಸ್ಥಾನದ ತಳಿದೆ. ಇವೆಲ್ಲ ಹಾಲಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಕೊಡೋದ್ರಿಂದ ಇವುಗಳನ್ನು ಹಾಲಿನ ಉತ್ಪಾದನೆಗೆ ಉಪಯೋಗಿಸುವಂತಹ ತಳಿಗಳಾಗಿದ್ದಾವೆ. ಅದೇ ರೀತಿ ಎರಡೂ ಇದಕ್ಕೆ ಡ್ಯುಯಲ್ ಪರ್ಪಸ್ ಅಂತ ಹೇಳ್ತೀವಿ, ಮಾಂಸ ಮತ್ತು ಹಾಲಿನ ಉತ್ಪತ್ತಿಗೆ. ಇದಕ್ಕೂ ಸಹ ಮಾರ್ವಾರಿ ಅಂತ ಹೇಳಿ ರಾಜಸ್ಥಾನದ ತಳಿ ಇದೆ, ಮಲ್ಬಾರಿ ಅಂತ ಹೇಳಿ ಈಗ ಕೇರಳದ ಒಂದು ಪ್ರದೇಶದ ಇದೆ, ಇದು ಮಲ್ಬಾರಿ ಅಂತ ಹೇಳ್ತೀವಿ. ಅದೇ ತರ ತಲಿಚೇರಿ ಅಂತ ಇನ್ನೊಂದು ಬ್ರೀಡ್ ಇದೆ, ಸಂಗಮನೇರಿ ಅಂತ ಹೇಳಿ ಮಹಾರಾಷ್ಟ್ರದ ಬ್ರೀಡ್ ಇದೆ. ಇವುಗಳು ಏನಿದೆ ಅಂತಂದ್ರೆ ಹಾಲನ್ನು ಚೆನ್ನಾಗಿ ಕೊಡ್ತದೆ, ಮಾಂಸದ ಉತ್ಪತ್ತಿನಲ್ಲೂ ಒಳ್ಳೆ ಮಾಂಸದ ಇದು ಸಿಗ್ತದೆ. ಇದರಿಂದ ಇದನ್ನ ಎರಡು ತಳಿಗಳನ್ನಾಗಿ ಉಪಯೋಗಿಸ್ಕೋಬಹುದು. ಇವುಗಳಿಗೆ ಕೊಡಬೇಕಾಗಿರುವಂತಹ ಒಂದು ವಸತಿ ವ್ಯವಸ್ಥೆ ಎಷ್ಟು ಇರಬೇಕು ಮತ್ತು ಹೇಗಿರಬೇಕು ಅಂತ. ಈಗ ಏನಾಗ್ತದೆ ಅಂದ್ರೆ ಸರ್, ಈಗ ಮೇಕೆಗಳನ್ನ ಸಾಕಾಣಿಕೆ ನೀವು ನೋಡಿದ್ರಿ ಅಂತಂದ್ರೆ ಭಾರತ ದೇಶದಲ್ಲಿ ಎರಡು ತರ ಇದೆ. ಒಂದು ದಿನ ಬಿಟ್ಕೊಂಡು ಹೋಗೋದು, ಆಮೇಲೆ ಸಂಜೆ ಮನೆಗೆ ತಂದದ್ದು ಇದು ಮಾಡೋಂಥದ್ದು. ಇದು ಕೆಲವರೆಲ್ಲ ಇದನ್ನೇ ಒಂದು ವೃತ್ತಿ ಮಾಡಿಕೊಂಡು ಇದಕ್ಕೆ ಏನು ನಮ್ಮ ಜಾಗಗಳಿದ್ದಾವೆ ಅಥವಾ ಅವರ ಸ್ವಂತ ಜಾಗಗಳಿದ್ದಾವೆ, ಹುಲ್ಲುಗಾವಲುಗಳಿದ್ದಾವೆ, ಆ ಪ್ರದೇಶದಲ್ಲಿ ಮೇಯಿಸ್ತಾರೆ ಮತ್ತೆ ತಂದು ಇದು ಮಾಡ್ಕೊಂಡು. ಬಯಲುಸೀಮೆ ಸಾಮಾನ್ಯವಾಗಿ ಇದು ಬಯಲುಸೀಮೆ. ಇಲ್ಲಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಆ ರೀತಿ ಒಂದು ವ್ಯವಸ್ಥೆ ಇಲ್ಲ. ಇದು ವಲಸೆ ಪದ್ಧತಿ ಅಂತಲೇ ಹೇಳ್ತಾರೆ. ವಲಸೆ ಪದ್ಧತಿ ಅಂದ್ರೆ ಇನ್ನೊಂದು ಅಂತಂದ್ರೆ ಈ ನೀವು ಕುರಿಗಾರರನ್ನು ನೋಡಿರ್ಬೋದು, ಕುರಿ ಮತ್ತೆ ಮೇಕೆಗಳನ್ನು ಎರಡನ್ನು ಅವರು ಯಾವಾಗ್ಲೂ ವಲಸಲೇ ಇರ್ತಾರೆ. ಅವರು ಮೂಲ ಸ್ಥಾನಕ್ಕೆ ಹೋಗೋದೇ ಇಲ್ಲ. ಮೂಲ ಸ್ಥಾನಕ್ಕೆ ಯಾವಾಗಲೂ ವರ್ಷದಲ್ಲಿ ಒಮ್ಮೆನೋ 2 ವರ್ಷಕ್ಕೊಮ್ಮೆ ಹೋಗ್ತಾರೆ. ಅವ್ರು ಯಾವಾಗ್ಲೂ ಬಯಲು ಪ್ರದೇಶದಲ್ಲಿ ಇಟ್ಕೊಂಡು ಮೇಯಿಸ್ಕೊಂಡು ಹೋಗ್ತಾರೆ, ಒಂದು ತರದ್ದು. ಇನ್ನೊಂದು ಅರೆ ವಲಸೆ ಅಂತ ಅಂದ್ರೆ ಈಗ ಮನೆಯಲ್ಲೇ ಸಾಕಾಣಿಕೆ ಮಾಡ್ತಾರೆ, ಮೇಯ್ಲಿಕ್ಕೆ ಮಾತ್ರ ಹೊರಗಡೆ ಹೋಗ್ತಾರೆ, ಸಂಜೆ ಮಾತ್ರ ಕರ್ಕೊಂಡು ಬರ್ತಾರೆ. ಇದ್ರ ತರದ್ದು. ಇದಕ್ಕೆ ನೀವು ವಸತಿನ ನಿಮ್ಗೆ ಅಷ್ಟೊಂದು ಇದನ್ನೇನು ಮಾಡ್ಕೊಂಡ್ರಲ್ಲ, ಅವರು ಎಲ್ಲ ಸ್ವಲ್ಪ ಕೂಡ್ಲಿಕ್ಕೆ ಅವ್ರಿಗೆ ಏನ್ ಜಾಗ ಬೇಕೋ ಅದನ್ನ ಮಾಡ್ಕೊಂಡಿರ್ತಾರೆ. ಇದು ಸಾಂಪ್ರದಾಯಿಕ ಪದ್ಧತಿಗಳಾಯ್ತು. ಈಗ ಹೊಸದಾಗಿ ಈಗ ನಾವು ಆಧುನಿಕವಾಗಿ ಇದನ್ನು ಅಂತಂದ್ರೆ ಈಗ ಸ್ಟಾಲ್ ಫೀಡಿಂಗ್ ಅಥವಾ ಇಂಟೆನ್ಸಿವ್ ರೇರಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಒಳಾವರಣದಲ್ಲೇ ಮೇಕೆಗಳನ್ನ ಸಾಕಾಣಿಕೆ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಓಡಾಡಕ್ಕೆ ಆ ಒಂದು ಏನು ವಸತಿ ಮಾಡಿಕೊಡ್ತೀವಿ ಅದರ ಸುತ್ತಲೂ ಜಾಗ ಬಿಟ್ಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಈಗ ಒಳಾವರಣದಲ್ಲಿ ಇರೋಂಥದ್ದು ಅಂತಂದ್ರೆ ಈಗ ಅಟ್ಟಣಿಗೆ ಪದ್ಧತಿ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಟ್ಫಾರಂ ಮಾಡುವಂಥದ್ದು. ಸುಮಾರು 8-10 ಅಡಿ ಒಂದು ಮೇಲ್ಗಡೆ ಒಂದು ಪ್ಲಾಟ್ಫಾರಂನ ಮಾಡಿ ಅದ್ರ ಮೇಲ್ಗಡೆ ಮತ್ತೆ ಛಾವಣಿನ ಮಾಡಿ ಮೇಕೆಗಳು ಯಾವಾಗ್ಲೂ ಆ ಅಟ್ಟಣಿಗೆ ಮೇಲೇನೆ ಇರೋಂಥದ್ದು, ಅಲ್ಲೇನೆ ಅದಕ್ಕೆ ಹುಲ್ಲು ನೀರನ್ನ ಕೊಡುವಂಥದ್ದು. ಅದ್ರ ಜೊತೆಗೆ ಆ ಒಂದು ಏನು ನಾವು ವಸತಿ ಮಾಡ್ತೀವಿ ಅದರ ಸುತ್ತಲೂ ಸಹ ಅದು ಓಡಾಡಲಿಕ್ಕೆ ಜಾಗನ ಮಾಡಿ ಅದಕ್ಕೆ ಒಂದು ಫೆನ್ಸಿಂಗ್ ಅಥವಾ ಬೇಲಿನೋ ಅಥವಾ ಯಾವ್ದನ್ನೋ ಇದನ್ನ ಹಾಕಿ ಚೈನ್ ಲಿಂಕ್ ಮೆಶ್ ಅಲ್ಲಿ ಬೇಲಿನೇನಾದ್ರು ಹಾಕಿ ಅದನ್ನ ಓಡಾಡಲಿಕ್ಕೆ ಬಿಡುವಂಥದ್ದು. ಆ ಜಾಗದಲ್ಲೂ ಸಹ ಅದಕ್ಕೆ ಹುಲ್ಲು ಮತ್ತೆ ನೀರನ್ನ ಲಭ್ಯತೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಒಳಾವರಣದಲ್ಲಿ ಇರೋಕೆ ಒಂದು ಮೇಕೆಗೆ ಸುಮಾರು 16 ಚದರ ಅಡಿಯಷ್ಟು ಜಾಗ ಬೇಕು, ಅಂದ್ರೆ 4x4 ಬೇಕಾಗ್ತದೆ. ಮರಿಗಳಿಗಾದ್ರೆ 2x2 ಜಾಗ ಬೇಕಾಗ್ತದೆ. ಇದು ಕಟ್ಟಡದ ಒಳಗಡೆ ಬೇಕಾಗಿರೋದಂತ. ಕಟ್ಟಡದ ಹೊರಗಡೆ ಏನು ಹೊರಾವರಣ ಇದೆ ಸುಮಾರು 40 ಚದರ ಅಡಿ ಬೇಕಾಗ್ತದೆ. ಸೊ ಒಂದು ಉದಾಹರಣೆ ಅಂತ ಅಂದ್ರೆ ಒಂದು ವಸತಿ 30 ಅಡಿ ಅಂತೂ 40 ಅಡಿ ಜಾಗದಲ್ಲಿ 1200 ಚದರ ಅಡಿ ಆಗ್ತದೆ. ಸುಮಾರು 100 ನಾವು ಮೇಕೆನ ಸಾಕಾಣಿಕೆ ಮಾಡಬಹುದು. ಜೊತೆಗೆ ಏನು ನಾವು ಈಗ 40 ಚದರ ಅಡಿ ಅಂತ ನಾನು ಒಂದು ಇದಕ್ಕೆ ಹೊರಾವರಣ ಬೇಕು ಅಂತಂದ್ರೆ ಈಗ 100 ಮೇಕೆಗೆ ಅಂತಂದ್ರೆ 4000 ಚದರ ಅಡಿ ಬೇಕಾಗ್ತದೆ. ಏನು ನಾವು 40 ಅಡಿ ಉದ್ದದ ಶೆಡ್ ಮಾಡಿರ್ತೀವಿ ಅದರ ಪಕ್ಕದಲ್ಲಿ ಎಡಗಡೆ ಮತ್ತೆ ಬಲಗಡೆ ಎರಡೂ ಪಕ್ಕದಲ್ಲಿ ಸುಮಾರು 50 ಅಡಿ ಜಾಗ. ಸೊ 50x40 ಅಂದ್ರೆ 2000 ಅಡಿ ಒಂದು ಕಡೆಗೆ ಬರ್ತದೆ, ಇನ್ನೊಂದು ಪಕ್ಕಕ್ಕೆ 50x40 ಅಂದ್ರೆ 2000 ಅಡಿ ಬರ್ತದೆ. ಟೋಟಲಿ 4000 ಅಡಿ ನಿಮಗೆ ಹೊರಾವರಣ ಲಭ್ಯತೆ ಆಗ್ತದೆ. ಸೊ ಈ ಶೆಡ್ಡು ಹೊರಾವರಣ ಇದೆಲ್ಲ ಸೇರಿಸಿದ್ರೆ ನಿಮಗೆ ಈಗ ನಿಮ್ಮ ಇಲ್ಲಿ ಕರಾವಳಿ ಇದರಲ್ಲಿ ಸೆಂಟ್ಸ್ ಲೆಕ್ಕದಲ್ಲಿ ಹೇಳ್ತಾರೆ, ಒಂದು 13 ಸೆಂಟ್ಸ್ ಅಂತ ಅಂದ್ರೆ ಒಂದು 3 ಸೆಂಟ್ಸ್ ಅಲ್ಲಿ ಕೊಟ್ಟಿಗೆ, ಇನ್ನೊಂದು 10 ಸೆಂಟ್ ಅದ್ರ ಸುತ್ತಲೂ ಜಾಗ. ಇಷ್ಟರಲ್ಲಿದ್ರೆ ನೀವು 100 ಮೇಕೆನ ನೀವು ಸ್ಟಾಲ್ ಫೀಡಿಂಗ್ ತರದಲ್ಲಿ ಅಂದ್ರೆ ಇಂಟೆನ್ಸಿವ್ ಆಗಿ ಒಳಾವರಣದಲ್ಲೇ ಸಾಕುವಂತ ವ್ಯವಸ್ಥೆನ ಮಾಡ್ಕೊಬಹುದು. ಸೊ ಇದಕ್ಕೆ ನೀವಿನ್ನ ಶೆಡ್ ಕಟ್ಟೋದಕ್ಕೆ ಮೆಟೀರಿಯಲ್ ಅಂತ ಅಂದ್ರೆ ಅದು ನಿಮ್ಮ ಇದಿರ್ತದೆ. ಯಾಕೆ ಅಂತಂದ್ರೆ ನೀವು ಬಹಳ ದಿನ ಬೇಕು ಇದು ಮಾಡಬೇಕು ಅನ್ನೋದಾದ್ರೆ ನೀವು ಈ ಶೀಟ್ಗಳನ್ನ ಹಾಕ್ಬೋದು, ಆಸ್ಬೆಸ್ಟಾ ಶೀಟ್ ಹಾಕ್ಬೋದು, ಹೆಂಚಿನ ಮಾಡ್ಬೋದು, ಇಲ್ಲ ಹುಲ್ಲಿನ ಮಾಡ್ಬೋದು. ಅದು ನಿಮ್ಗೆ ಯಾವ ರೀತಿ ಇದಾಗ್ತದೆ ಅದನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಒಂದು ಈಗ ಲಾಭಾಂಶ ಜಾಸ್ತಿ ಬರಬೇಕು ಅಂತಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ದುಡ್ಡನ್ನ ಹಾಕ್ದಾಗ ಏನಾಗ್ತದೆ ಬಂಡವಾಳನ, ಆ ಬಂಡವಾಳದನ್ನ ನಾವು ಬಡ್ಡಿನೂ ಸಹ ಲೆಕ್ಕ ಹಾಕ್ಬೇಕಾಗ್ತದೆ. ಇದನ್ನ ನಾವು ಯೋಜನಾ ವರದಿ ತಯಾರಿಸ್ತೀವಿ ಆಕ್ಚುಲಿ ಒಂದು ಇದು ಮಾಡಬೇಕಾದ್ರೆ, ಒಂದು ದೊಡ್ಡ ಪ್ರಮಾಣದ ವಾಣಿಜ್ಯ ಕೇಂದ್ರನ ಮಾಡಬೇಕಾದಾಗ ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತೀವಿ. ಆವಾಗ ಏನಾಗ್ತದೆ, ನೀವು ತುಂಬಾ ಸಫಿಸ್ಟಿಕೇಟೆಡ್ ಆಗಿ ಆಧುನಿಕವಾಗಿ ಮಾಡ್ತಾ ಇದ್ರು ಹೆಚ್ಚು ದುಬಾರಿ ಬೆಲೆಯ ಪದಾರ್ಥಗಳನ್ನು ಬಳಸಿದಾಗ ನಿಮ್ಮ ಲಾಭಾಂಶ ಕಡಿಮೆ ಆಗಂತದ್ದು ಇರ್ತದೆ. ಸೊ ಅದರಿಂದ ನಮ್ಮಲ್ಲಿ ಏನ್ ಸಿಗ್ತದೆ ಅದರಲ್ಲಿ ಮಾಡಬಹುದು. ಈಗ ಪ್ಲಾಟ್ಫಾರ್ಮ್ ಎಲ್ಲ ಅಂತ ಹೇಳಿದೆ ನಾನು, ಪ್ಲಾಟ್ಫಾರ್ಮ್ ಎಲ್ಲ ಏನಾಗಿದೆ ಅಂದ್ರೆ ನೀವು ಅಟ್ಟಣಿಗೆ ಮಾಡಬೇಕಾದ್ರೆ ಈ ಬಿದಿರು ದಬ್ಬೆಗಳನ್ನು ಯೂಸ್ ಮಾಡಬಹುದು. ಆಮೇಲೆ ನಿಮ್ಮಲ್ಲಿ ಸಾಕಷ್ಟು ಅಡಿಕೆ ಬೆಳೀತಾರೆ, ಈಗ ಹಳೆ ಅಡಿಕೆ ಮರಗಳನ್ನು ತೆಗೆದಾಗ ಅಡಿಕೆ ಮರಗಳದ್ದು ಯೂಸ್ ಮಾಡಬಹುದು. ಸೊ ಇದೇನಾಗ್ತದೆ ಅಂದ್ರೆ ಪ್ಲಾಟ್ಫಾರ್ಮ್ ಮಾಡಿದಾಗ ಒಂದು ಇದ್ರ ಮಧ್ಯದಲ್ಲಿ ಜಾಗ ಉಳಿತದೆ. ಸೊ ಅದು ಏನು ಮಲ ಮೂತ್ರ ಇರ್ತದೆ ಅದೆಲ್ಲ ಕೆಳಗಡೆ ಬರ್ತದೆ. ಸೊ ಅದು ಕೆಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಬಹುದು. ಈಗ ಹೊಸದಾಗಿ ಕೆಲವೊಂದು ಪ್ಲಾಸ್ಟಿಕ್ ಇಂದ ಪ್ಲಾಟ್ಫಾರ್ಮ್ಗಳನ್ನು ಮಾಡುವಂತದ್ದು ಬಂದಿದೆ. ಆ ಪ್ಲಾಟ್ಫಾರ್ಮ್ಗಳಿಗೆ ಈಗ ಸುಮಾರು 1 ಚದರ ಅಡಿಗೆ 120-130 ರೂಪಾಯಿ ಬೀಳ್ತದೆ. ಆಮೇಲೆ ಈಗ ಕೆಲವುದೆಲ್ಲ ಏನಾಗ್ತದೆ ಅಂತಂದ್ರೆ ಒಂದು ಯಾವುದೋ ಒಂದು ವಿಭಾಗ ಅದು ಮುಂದುವರಿತಾ ಇದೆ ಒಂದು ಇದು ಅಂತಂದ್ರೆ ಅದಕ್ಕೆ ಬೇಕಾದ ಪೂರಕವಾದ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಅದೇ ರೀತಿಯಾದ ಬೇರೆ ಒಂದು ಬೇರೆ ಎಂಟರ್ಪ್ರೈನರ್ಸ್ಗಳು ಡೆವಲಪ್ ಆಗ್ತವೆ. ಸೊ ಅದು ಅಂತಂದ್ರೆ ಆ ಪ್ರಮಾಣದ್ದು ಅಂತಂದ್ರೆ ಈ ಕೆಲವರೆಲ್ಲ ಒಂದು 30-40 ಅಡಿಲಿ ಪ್ಲಾಟ್ಫಾರ್ಮ್ ಶೆಡ್ಡು ಎವ್ರಿ ಎಲ್ಲನೂ ಮಾಡಿಕೊಡೋ ಅಂತದಕ್ಕೆ ಸುಮಾರು ಮೊದಲು ಈಗ 2 ವರ್ಷದ ಹಿಂದೆ ನನಗೆ ಗೊತ್ತಿದ್ದಂಗೆ ಸುಮಾರು 500 ರೂಪಾಯಿ 1 ಚದರ ಅಡಿಗೆ ಲೆಕ್ಕದಲ್ಲಿ ಕೊಡ್ತಾ ಇದ್ರು. ಈಗ ಏನಾಗಿದೆ 2 ವರ್ಷದಿಂದ ಈಚೆಗೆ ನಿಮಗೆ ಗೊತ್ತಿರಬಹುದು ಈ GST ಇದೆ ಮತ್ತೆ ಇದಿದೆ ಲಾಕ್ಡೌನ್ ಇತ್ತು ಇದೆಲ್ಲ ಆಗಿ ಈಚೆಗೆ ಅದರದ್ದು ಜಾಸ್ತಿ ಆಗಿರೋ ಸಾಧ್ಯತೆ ಇದೆ. ಸೊ ಹಂಗಾಗಿ ಈ ತರದ್ದು ಒಂದು ವ್ಯವಸ್ಥೆಗಳಿದಾವೆ. ನಿಮಗೆ ಒಂದು ಶೆಡ್ ಮಾಡಬೇಕು ಅಂತಂದ್ರೆ ನಿಮಗೆ ಎಷ್ಟು ಸೈಜ್ ಬೇಕು ಏನ್ ಬೇಕು ಅಂತಂದ್ರೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಮಾಡಿಕೊಡುವಂತವ್ರನ್ನು ಸಹ ನಿಮಗೆ ಸಿಗ್ತಾರೆ ಈಗ. ಸೊ ಹಂಗಾಗಿ ಈ ವಸತಿ ಅನ್ನೋದು ಏನಾಗ್ತದೆ ಅಂತಂದ್ರೆ ಇದು ನಾವು ಹೆಂಗೆ ಲಕ್ಸುರಿ ಅಂತ ನಮ್ಮ ಮನೆಗಳನ್ನ ಕಟ್ಟಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ. ಸೊ ಆದ್ರೆ ನಾವು ಲಾಭಾಂಶ ನೋಡಬೇಕು ಅಂತಂದ್ರೆ ಆದಷ್ಟು ನಮ್ಮ ಸ್ಥಳೀಯವಾಗಿ ಸಿಗುವಂತದನ್ನ ಮತ್ತೆ ಸ್ವಲ್ಪ ದಿನ ಬಾಳಿಕೆ ಬರೋ ಅಂತದ್ದು. ಈಗ ಸ್ಥಳೀಯವಾಗಿ ಸಿಗ್ತದೆ ಅಂದ್ರೆ ಒಂದೇ ವರ್ಷಕ್ಕಾದ್ರೂ ನಮ್ಗೇನು ಉಪಯೋಗಕ್ಕೆ ಬರಲ್ಲ. ಸೊ ಹಂಗಾಗಿ ಸ್ಥಳೀಯವಾಗಿ ಸಿಗುವಂತದ್ದು ಬಾಳಿಕೆ ಬರೋ ಅಂತದನ್ನ ಉಪಯೋಗ ಮಾಡುವಂತದ್ದು ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ. ಇನ್ನು ಈ ಆಡುಗಳಿಗೆ ಕೊಡಬೇಕಾಗಿರುವಂತಹ ಮೇವು ಮತ್ತು ಪೋಷಕಾಂಶಯುಕ್ತವಾದಂತಹ ಒಂದು ಹಿಂಡಿ ಆಗ್ಬಹುದು, ಇದು ಹೇಗೆ ಕೊಡಬೇಕು ಮತ್ತು ನೀರಿನ ಒಂದು ಲಭ್ಯತೆ ಮತ್ತು ಮೇವನ್ನ ಬೆಳೆಸುವಂತಹದ್ದು ಈ ಬಗ್ಗೆ ಹೇಳಿ. ಈಗ ನಿಮಗೆ ಗೊತ್ತಿರೋ ಹಾಗೆ ಆಹಾರ ನೀಡುವಂಥದ್ದು ಅಂತಂದ್ರೆ ಈಗ ಮನುಷ್ಯರಾಗ್ಬೋದು ಅಥವಾ ಜಾನುವಾರುಗಳಾಗ್ಬೋದು, ಮುಖ್ಯ ಪೋಷಕಾಂಶಗಳು ಅಂತ ಏನಿದೆ, ನೀರು, ಶರ್ಕರ ಪಿಷ್ಟ, ಸಸಾರಜನಕ, ಕೊಬ್ಬು, ಲವಣಾಂಶ ಮತ್ತು ಜೀವಸತ್ವಗಳು, ಇದು ಸಾಮಾನ್ಯವಾಗಿ ಎಲ್ಲ ಆಹಾರದಲ್ಲಿ ಇರಲೇಬೇಕು. ಇದು ಎಲ್ಲ ಇದ್ರೆ ಮಾತ್ರ ಅದೊಂದು ಸಮತೋಲನ ಆಹಾರ ಆಗ್ತದೆ. ಜೊತೆಗೆ ಏನಾಗ್ತದೆ, ಈ ಮೇಕೆಗಳು ಹಸಿರು ಮೇವನ್ನು ತಿಂದು ಮತ್ತೆ ಮರಗಿಡಗಳ ಎಲೆಗಳನ್ನು ತಿಂದು ಸಾಮಾನ್ಯವಾಗಿ ಅದು ಜೀವನ ಮಾಡುವಂಥದ್ದು. ಸೊ ನಾವು ಇದರಲ್ಲಿ ಏನು ಬದಲಾವಣೆಗಳನ್ನು ಮಾಡಿ ಆರ್ಟಿಫಿಷಿಯಲ್ ಆಗಿ ಯಾವುದನ್ನೇ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನಾವೀಗ ಏನು ಅದು ತಿಂತ ಇದೆಯೋ ಅದನ್ನೇ ನಾವು ಕೊಡಬೇಕಾಗ್ತದೆ. ಸೊ ಅದಕ್ಕೆ ನಮ್ಮಲ್ಲಿ ಏನು ನಾವು ಈ ಒಂದು ಈ ಹಸಿರು ಮೇವಿನ ಅಭಿವೃದ್ಧಿ ಮಾಡ್ಕೊಬೇಕು ಅಥವಾ ಹಸಿರು ಮೇವು ನಮ್ಮಲ್ಲಿ ಏನು ಲಭ್ಯತೆ ಇದೆ ಅದನ್ನು ಬಳಕೆ ಮಾಡಬೇಕು, ಇದು ಬಹಳ ಮುಖ್ಯ ಆಗ್ತದೆ. ಈಗ ಉದಾಹರಣೆಗೆ ಒಂದು ಮೇಕೆ, ಒಂದು ವಯಸ್ಕ ಮೇಕೆ ಸುಮಾರು ಒಂದು ದಿನಕ್ಕೆ 3-5 kg ಹಸಿರು ಮೇವನ್ನ ತಿಂತದೆ. ಜೊತೆಗೆ ಈ ಹಸಿರು ಮೇವಲ್ಲಿ ಏನಾಗ್ತದೆ, ಈಗ ನಮಗೆ ಮುಖ್ಯವಾಗಿ ಏಕದಳ ಧಾನ್ಯದ್ದು ಹಸಿರು ಮೇವು ಸಿಗ್ತದೆ ಮತ್ತೆ ದ್ವಿದಳ ಧಾನ್ಯದ್ದು ಸಿಗ್ತದೆ. ಈಗ ಏಕದಳ ಧಾನ್ಯದ್ದು ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಮುಸುಕಿನ ಜೋಳ, ಗೋವಿನ ಜೋಳ ಮತ್ತೆ ಈ ನವಣೆ, ಸಜ್ಜೆ, ಇದೆಲ್ಲ ಏಕದಳ ಧಾನ್ಯದ್ದು ಇದಾಗ್ತದೆ. ಇದನ್ನ ನಾವು ಒಂದು ಪಶುಗಳ ಆಹಾರಕ್ಕೆ ಅಂತಲೇ ಬೆಳೆಯೋದು. ಈ ಆಹಾರಕ್ಕೆ ಅಂತ ಬೆಳೆದಿದ್ರಲ್ಲಿ ಏನಾಗ್ತದೆ, ಅದು ಯಾವಾಗ ಹಾಲು ಗಟ್ತದೆ ಅಥವಾ ಕಾಳು ಉತ್ಪತ್ತಿಯಾಗ ಹಂತಕ್ಕೆ ಬರ್ತದೆ ಆ ಹಂತದಲ್ಲೇ ಕಟಾವಣೆ ಮಾಡಬೇಕು. ಕಟಾವಣೆ ಮಾಡಿ ಉಪಯೋಗ ಮಾಡಿದ್ರೆ ಏನಾಗ್ತದೆ, ಅದರಲ್ಲಿರೋ ಪೌಷ್ಟಿಕಾಂಶಗಳು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಈ ಏಕದಳ ಧಾನ್ಯಗಳಲ್ಲಿ ಇರೋವಂಥದ್ದು ಈ ಸಸಾರಜನಕ ಅಂಶ ಕಡಿಮೆ ಇರ್ತದೆ. ಸೊ ಅದಕ್ಕೆ ನಾವೇನು ಮಾಡಬೇಕಾಗ್ತದೆ, ದ್ವಿದಳ ಧಾನ್ಯದ ಹಸಿರು ಮೇವುಗಳನ್ನು ಉಪಯೋಗ ಮಾಡಬೇಕು. ಈ ದ್ವಿದಳ ಧಾನ್ಯದ ಹಸಿರು ಮೇವುಗಳು ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಹಲಸಂದೆ, ಹುರುಳಿ, ಅವರೆ, ಇವು ದ್ವಿದಳ ಧಾನ್ಯದ ಇದು. ಜೊತೆಗೆ ಈ ಕುದುರೆ ಮಸಾಲೆ ಅಂತ ಲೂಸರ್ನ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಬಳಕೆ ಮಾಡಬಹುದು. ಇದು ಬಳಕೆ ಯಾವ ರೀತಿ ಮಾಡಬೇಕು ಅಂತಂದ್ರೆ 2/3 ಏಕದಳದ ಮೇವಿದ್ರೆ 1/3 ದ್ವಿದಳ ಧಾನ್ಯದ ಇರಬೇಕು. ಅಂದ್ರೆ 80-20% ಲೆಕ್ಕದಲ್ಲಿ ಅದಿದ್ರೆ ಅದು ಯಾವಾಗ್ಲೂ ಉತ್ತಮವಾದ ಸಮತೋಲನ ಆಹಾರ ಆಗ್ತದೆ. ಸೊ ಇದಿಷ್ಟನ್ನ ಅದು ಎಷ್ಟು ತಿಂತದೋ ಅಷ್ಟನ್ನು ಕೊಟ್ಟರೆ ನೀವು ಯಾವುದೇ ರೀತಿ ಹೆಚ್ಚಿಗೆ ಬೇರೆ ರೀತಿಯಾದ ಸೋರ್ಸಸ್ನ ಕೊಡುವಂತದ ಅವಶ್ಯಕತೆ ಕಂಡು ಬರೋದಿಲ್ಲ. ಆದ್ರೆ ಇಲ್ಲಿ ಕೆಲವೊಂದು ಈ ಎಷ್ಟು ನೀವು ಹಸಿರನ್ನು ಕೊಟ್ಟರು ಸಹ ಈ ಲವಣಾಂಶಗಳ ಕೊರತೆ ಇರುವಂಥದ್ದು, ಜೀವಸತ್ವಗಳ ಕೊರತೆ ಇರುವಂಥದ್ದು ಕಂಡು ಬರುತ್ತದೆ. ಸೊ ಈ ಇದರಲ್ಲಿ ಏನಾಗ್ತದೆ, ನಾವು ಧಾನ್ಯಗಳ ಒಂದು ಇದನ್ನ ಪಶು ಆಹಾರನ ನಾವೇ ತಯಾರಿಸಿ ಅದನ್ನ ಕೊಡುವಂಥದ್ದು ಸಹ ಒಳ್ಳೆಯದು. ಜೊತೆಗೆ ಈ ಹಸಿರು ಮೇವುಗಳನ್ನ ಕೊಡೋದ್ರ ಜೊತೆಗೆ ಒಣಮೇವನ್ನು ಸಹ ನೀವು ಕೊಡಬಹುದು. ಈಗ ಒಣಮೇವಲ್ಲಿ ನಾವು 2 ತರದ್ದು ಇರ್ತದೆ. ಒಂದು ಈಗ ಏನು ಕಾಳುಗಟ್ಟ ಅಂತ ಇದರಲ್ಲಿರ್ತದೆ ಅದನ್ನ ಕಟ್ ಮಾಡಿ ಒಣಗಿಸಿ ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡು ಉಪಯೋಗ ಮಾಡುವಂಥದ್ದು, ನಾವು ಇದನ್ನ ಸಾಮಾನ್ಯವಾಗಿ ಹೇ ಅಂತ ಹೇಳ್ತೀವಿ. ಇನ್ನೊಂದು ಈಗ ನಾವು ಏನು ಕ್ರಾಪ್ನ ತಕೊಂಡು ಉಳಿತದೆ ಬೆಳೆಯ ಉಳಿಕೆ ಕ್ರಾಪ್ ರೆಸಿಡ್ಯೂ ಅಂತ ಹೇಳ್ತೀವಿ. ಸಪೋಸ್ ನಿಮಗೆ ಗೊತ್ತಿರಬಹುದು ಈಗ ರಾಗಿ, ಭತ್ತ, ಜೋಳ ಇದನ್ನೆಲ್ಲ ಏನಾಗ್ತದೆ ದನಗಳಿಗೆ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕಾಳು ಇದು ಎಲ್ಲ ತಕ್ಕೊಂಡ ಮೇಲೆ ಉಳಿದಿದ್ದ ದನಗಳಿಗೆ ಯೂಸ್ ಮಾಡುವಂಥದ್ದು ನಮ್ಮಲ್ಲಿ ಇರೋಂಥದ್ದು ಪದ್ಧತಿ. ಅದನ್ನು ಸಹ ನಾವು ಉಪಯೋಗ ಮಾಡಬಹುದು, ಆದರೆ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಕಡಿಮೆ ಇರ್ತದೆ. ಸೊ ದನಗಳ ಈಗ ಯಾವ ರೀತಿ ಒಣಮೇವು ಹಸಿರು ಮೇವು ಎರಡೂ ಬೇಕೋ ಅದೇ ರೀತಿ ಅದು ತನ್ನ ಒಂದು ಜೀರ್ಣಾಂಗ ಕ್ರಿಯೆಯನ್ನು ಚೆನ್ನಾಗಿ ಇರಬೇಕು ಅಂತಂದ್ರೆ ಒಣಮೇವು ಸಹ ಬೇಕಾಗ್ತದೆ, ಹಸಿರು ಮೇವು ಬೇಕಾಗ್ತದೆ. ಇದಲ್ಲದಲೇ ಈಗ ನಮ್ಮ ಹಾಲಿನ ಉತ್ಪತ್ತಿ ಮತ್ತು ಮಾಂಸದ ಉತ್ಪತ್ತಿ ಬೇಗ ಅದು ಒಂದು ತೂಕ ಬರಲಿಕ್ಕೋಸ್ಕರ ನಾವು ಒಂದು ಆಹಾರ ಮಿಶ್ರಣಗಳನ್ನು ಸಹ ಕೊಡಬೇಕಾಗ್ತದೆ. ಈ ಆಹಾರ ಮಿಶ್ರಣ ಅಂತ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಎಲ್ಲ ಕಡೆ ಏನು ತಯಾರು ಮಾಡೋ ಅಂತ ಪಶು ಆಹಾರಗಳು ರೆಡಿ ಪಶು ಆಹಾರಗಳು ಸಿಗ್ತದೆ. ಆ ರೆಡಿ ಪಶು ಆಹಾರಗಳಲ್ಲಿ ಏನು ಉಪಯೋಗ ಮಾಡ್ತಾರೆ ಅದನ್ನು ನಾವೇನೇ ಬೇಕಾದ್ರೆ ತಂದಿಟ್ಕೊಂಡು ನಾವೇ ಉಪಯೋಗ ಮಾಡಬಹುದು. ಸಾಮಾನ್ಯವಾಗಿ ಒಂದು 30-40 kg ಈ ಕಾಳಿನ ನುಚ್ಚುಗಳು, ಕಾಳಿನ ನುಚ್ಚು ಅಂತಂದ್ರೆ ಮೆಕ್ಕೆಜೋಳ, ಗೋವಿನ ಜೋಳ, ಸಜ್ಜೆ, ಇದನ್ನ ಒಣೆ ಇದನ್ನ ಯಾವ್ದಾದ್ರು ನೀವು ಉಪಯೋಗ ಮಾಡಬಹುದು. ಜೊತೆಗೆ ಹಿಂಡಿಗಳು 20-30 kg ಅಂದ್ರೆ 100 kg ನೀವು ಪಶು ಆಹಾರ ತಯಾರು ಮಾಡ್ತೀರಿ ಅಂದ್ರೆ 20-30 kg ಶೇಂಗಾ ಹಿಂಡಿ ಆಗ್ಬೋದು, ಕುಸುಬೆ ಹಿಂಡಿ, ಹಿಂಡಿಗಳು ಯಾವ್ದು ಬರ್ತದ ಸೂರ್ಯಕಾಂತಿ ಆಗ್ಬೋದು ಆ ಭಾಗದಲ್ಲಿ ಯಾವ್ದು ಸಿಗ್ತದೆ ಇವನ್ ಹತ್ತಿ ಕಾಳಿಂದ ಇದು ಆಗ್ಬೋದು ಅಥವಾ ಸೋಯಾ ಆಗ್ಬೋದು ಇದನ್ನು ಸಹ ಉಪಯೋಗ ಮಾಡಬಹುದು. ಇದಲ್ದಲೇ ನೀವು ತೌಡುಗಳು, ಉಪ ಪದಾರ್ಥಗಳು, ಈಗ ಅಕ್ಕಿ ತೌಡಾಗಿರ್ಬೋದು ಅಥವಾ ಗೋಧಿ ಬೂಸ ಆಗಿರ್ಬೋದು, ಕಡಲೆ ಬೂಸ ಆಗಿರ್ಬೋದು, ಈ ಥರದನ್ನ ಒಂದು 20-30 ಕೆಜಿಯಷ್ಟು. ಮತ್ತು ಜೊತೆಗೆ ಈ ಒಂದು ಲವಣಾಂಶಗಳು ಬೇಕಾಗ್ತದೆ, ಅಂದರೆ ಕ್ಯಾಲ್ಶಿಯಮು ಇದು ಎಲ್ಲ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂಥ ಲವಣಾಂಶಗಳು ಇರ್ತವೆ, ಸಣ್ಣ ಪ್ರಮಾಣದಲ್ಲಿ ಬೇಕಾಗುವಂಥ ಲವಣಾಂಶಗಳು ಇರ್ತವೆ. ಇದು ಮ್ಯಾಕ್ರೋಮಿನರಲ್ಸ್ ಮತ್ತು ಮೈಕ್ರೋಮಿನರಲ್ಸ್ ಅಂತ ಹೇಳ್ತೀವಿ. ಇದನ್ನು ಸಹ ಒಂದು 100 ಕೆಜಿಲಿ 2 ಕೆಜಿಯಷ್ಟು ಈ ಲವಣ ಮಿಶ್ರಣನ ಉಪಯೋಗ ಮಾಡಬೇಕು. ಅದೇ ರೀತಿ ಉಪ್ಪನ್ನು ಸಹ 1 ಕೆಜಿಯಷ್ಟು ನಾವು ಮಿಶ್ರಣ ಮಾಡಬೇಕು. ಈ ರೀತಿ ಇದೆಲ್ಲ ಸೇರಿಸ್ಕೊಂಡು ಒಂದು 100 ಕೆಜಿಯಷ್ಟು ಆಹಾರ ಮಿಶ್ರಣನ ಮಾಡ್ಕೊಂಡ್ರೆ ಆವಾಗ ಏನಾಗ್ತದೆ, ಅದು ಒಂದು ಸಮತೋಲನ ಆಹಾರ ಇರ್ತದೆ. ಬೇಕಾದಷ್ಟು ತಿನ್ನುವಷ್ಟು ಹಸಿರು ಮೇವು, ಅಂದರೆ ಒಂದು 3-5 ಕೆಜಿ ಹಸಿರು ಮೇವು, ಒಂದು 1/2 ಕೆಜಿಯಿಂದ 1 ಕೆಜಿಯಷ್ಟು ಒಣಮೇವು, ಮತ್ತು ಒಂದು ವಯಸ್ಕ ಮೇಕೆಗೆ ಸುಮಾರು ಒಂದು 400-500 ಗ್ರಾಮಷ್ಟು ಈ ಪಶು ಆಹಾರ, ಈ ದಾನಿ ಮಿಶ್ರಣ ಅಂತ ಏನು ಹೇಳ್ತೀವಿ, ಇದು ಇದೆಷ್ಟೆಲ್ಲ ಕೊಟ್ಟರೆ ಇದು ಸಮತೋಲನ ಆಹಾರ ಆಗ್ತದೆ. ಈ ರೀತಿ ಸಾಕಾಣಿಕೆ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಏನು ನಾವು ಅದರಿಂದ ನಾವು ಪಡ್ಕೊಬೇಕು ಅಂತ ಇದ್ದೀವಿ, ಹಾಲನ್ನಾಗಲಿ ಮಾಂಸನಾಗಲಿ, ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೀರಿನ ಪೂರೈಕೆ ಬಗ್ಗೆ, ನೀರಿನ ಪೂರೈಕೆ ಅಂತ ಅಂದರೆ ಈಗ ನಿಮಗೆ ಹೊರಗಡೆ ಮೇಯಿಸ್ಲಿಕ್ಕೆ ಹೋದಾಗ ನಿಮಗೆ ಏನು ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಹಳ್ಳ ಕೊಳ್ಳಗಳಲ್ಲಿ ನೀವು ನೀರನ್ನ ಕುಡಿತವೆ. ಇಲ್ಲಿ ನಮ್ಮಲ್ಲಿ ನೀವು ಸ್ಟಾಲ್ ಫೀಡಿಂಗ್ ಮಾಡಿದಾಗ ಯಾವ ರೀತಿ ಅಂತಂದ್ರೆ ಅಲ್ಲೂ ಸಹ ನೀವು ಈ ಶೆಡ್ಗಳಲ್ಲಿ ಸಣ್ಣ ಟ್ಯಾಂಕ್ಗಳು, ಜೊತೆಗೆ ನಾವು ಈ ಹುಲ್ಲನ್ನ ಅಥವಾ ಇದನ್ನ ಹಾಕ್ಲಿಕ್ಕೆ ಬಾನಿಯನ್ನ ಇದನ್ನ ಇಡಬೇಕಾಗ್ತದೆ. ಸೊ ನೀರನ್ನು ಅಷ್ಟೇ, ಈಗ ಯಾಕೆ ಅಂತಂದ್ರೆ ನೀರು ಮತ್ತೆ ಮೇವು ಒಟ್ಟಿಗೆ ಇದ್ದಾಗ ಏನಾಗ್ತದೆ, ಅದು ಯಾವಾಗ ಬೇಕು ಅನ್ನಿಸ್ತದೆ ಅವಾಗ ಕುಡಿತವೆ. ಒಂದು ಇನ್ನೊಂದು ಏನಾಗ್ತದೆ, ಹವಾಮಾನದಲ್ಲಿ ಶೀತಾಂಶ ಇದು ಎಲ್ಲ ಇದ್ದಾಗ ನೀರನ್ನ ಸ್ವಲ್ಪ ಕುಡಿಯುವಂಥದ್ದು ಕಡಿಮೆ ಇರ್ತದೆ, ಅಥವಾ ಹಸಿ ಮೇವು ಜಾಸ್ತಿ ತಿಂತ ಇದ್ದಾಗ ನೀರಿನ ಇಂಟೇಕ್ ಕಡಿಮೆ ಇರ್ತದೆ. ಬಟ್ ಏನು ನಮಗೆ ಅದು ಯಾವಾಗ ಬೇಕು ಅಂತ ಅಂದಾಗ ಅದು ಸಿಗೋ ರೀತಿ ನಾವು ನೀರಿನ ವ್ಯವಸ್ಥೆನ ಕಲ್ಪಿಸಬೇಕಾಗ್ತದೆ. ಈಗ ಆಡುಗಳಲ್ಲಿ ಈ ಸಂತಾನಾಭಿವೃದ್ಧಿ ಎಷ್ಟರ ಮಟ್ಟಿಗೆ, ಅಂದ್ರೆ ಮರಿ ಹಾಕ್ತವೆ, ಒಂದು ಎಷ್ಟು ಅವಧಿ ಇರ್ತದೆ, ಈ ಬಗ್ಗೆ ಹೇಳಿ. ಕರ್ನಾಟಕದಲ್ಲೂ ಏನಾಗಿದೆ ಅಂತಂದ್ರೆ, ಈಗ ಬಿದರಿ ಅಂತ ಒಂದು ತಳಿ ಇದೆ, ನಂದಿದುರ್ಗ ಅಂತ ಹೇಳಿದೆ. ಈ ಬಿದರಿ ಅನ್ನೋದು ಬೀದರ್ ಜಿಲ್ಲೆಯಲ್ಲಿ ಸುತ್ತಮುತ್ತ ಇರುವಂತದ್ದು, ಮತ್ತೆ ನಂದಿದುರ್ಗ ಅನ್ನೋದು ತುಮಕೂರು ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿರುವಂತಹ ಇದು. ಈ ಯಾವಾಗಲೇ ಆಗಲಿ ತಳಿಗಳನ್ನು ಯಾವ ರೀತಿ ಗುರುತಿಸ್ತಾರೆ ಅಂತಂದ್ರೆ, ಒಂದು ಜಾಗದಲ್ಲಿ ಇರುವಂತದ್ದು ಒಂದೇ ರೀತಿಯಾದ ಹೊರಗಿನ ಒಂದು ಗುಣಲಕ್ಷಣಗಳಿದ್ದಾಗ ಆ ಒಂದು ಇದನ್ನ ಗುರುತಿಸ್ತಾರೆ. ಅದು ಯಾವುದು ಇಲ್ಲದೆ ಇದ್ರೆ ಅದು ಯಾವುದೇ ತಳಿಗೆ ಸೇರಿಸ್ತಾ ಇರೋಂಥದ್ದು ಅಂತ ಲೆಕ್ಕ ಇರ್ತದೆ. ಈಗ ನಿಮಗೆ ಗೊತ್ತಿರ್ಬೋದು HF ತಳಿ, ಜರ್ಸಿ ತಳಿ. ಈಗ ಆಕಳುಗಳಲ್ಲಾದ್ರೆ ನಮಗೆ ಸುಲಭ, ಈಗ ಬಣ್ಣ ಮತ್ತೆ ಇದನ್ನ ನೋಡ್ತೀವಿ. ಅದ್ಯಾವುದು ಇಲ್ಲ ಅಂತಂದ್ರೆ ನಮ್ದು ಮಲ್ನಾಡ್ ಗಿಡ್ಡ ಇದೆ, ಇದು ಯಾವುದಕ್ಕೂ ಸೇರದೇ ಇರೋಂಥದ್ದು ನಾನ್ ಡಿಸ್ಕ್ರಿಪ್ಟಿವ್ ಅಂತ ಹೇಳ್ತೀವಿ. ಆ ತರದ್ದು ತಳಿಗಳಿದೆ, ಅದನ್ನ ನಾಟಿ ತಳಿಗಳು ಅಥವಾ ಲೋಕಲ್ ತಳಿಗಳು ಅಂತ, ಅದಕ್ಕೆ ಯಾವುದೇ ಇದನ್ನ ನಾವು ಗುರುತಿಸಲ್ಲ. ಅದೇ ರೀತಿ ಮೇಕೆಗಳಲ್ಲೂ ಸಹ ಸಾಕಷ್ಟು ತಳಿಗಳಿಗೆ ಗುರುತಿಸ್ತೇ ಇರೋಂಥದ್ದು ಅವ್ರವ್ರ ಭಾಗದಲ್ಲಿದ್ದಾವೆ, ಅಂದಂತ ಭೌಗೋಳಿಕ ಪ್ರದೇಶದಲ್ಲಿ. ಇದೊಂದೆರಡು ನಮ್ಮ ಕರ್ನಾಟಕದಲ್ಲಿ ನಾವು ಗುರುತಿಸಿರುವಂತಹ ತಳಿಗಳು. ಈಗ ಸಂತಾನೋತ್ಪತ್ತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ಏನು ಮೇಕೆ ಇವುಗಳು ಸುಮಾರು 12-15 ತಿಂಗಳಿಗೆ ಪ್ರೌಢಾವಸ್ಥೆಗೆ ಬರ್ತದೆ. ಸೊ ಗರ್ಭದ ಅವಧಿ ಸುಮಾರು 145-150 ದಿನ, ಅಂದ್ರೆ ಸುಮಾರು 5 ತಿಂಗಳು. ಸೊ ಗಂಡು ಮೇಕೆಗಳು ಅಷ್ಟೇ, ಒಂದು 12-15 ತಿಂಗಳಿಗೆ ಅದನ್ನು ಸಹ ಒಂದು ಪ್ರೌಢಾವಸ್ಥೆಗೆ ಬರ್ತದೆ. ತಳಿ ಸಂಕರಣ ಮಾಡಬೇಕು ಅಂತಂದ್ರೆ, ಈಗ ಮರಿ ಹಾಕ್ಸ್ಬೇಕು ಬ್ರೀಡಿಂಗಿಗೆ ಅಂತಂದ್ರೆ, 20 ಹೆಣ್ಣು ಮೇಕೆಗಳಿಗೆ 1 ಗಂಡು ಮೇಕೆಗಳ ಒಂದು ಅನುಪಾತದಲ್ಲಿ ನಾವು ಅದನ್ನು ಬೆಳೆಸಬೇಕಾಗ್ತದೆ. ಜೊತೆಗೆ ಈಗ ನಾವು ಆ ಹೋತಗಳನ್ನ ನಾವು ಅಥವಾ ಗಂಡು ಮೇಕೆಗಳನ್ನ ನಾವು ಈ ಸಂತಾನೋತ್ಪತ್ತಿ ಅಥವಾ ತಳಿ ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಆಯ್ಕೆ ಮಾಡುವಂಥದ್ರಲ್ಲಿ ಅನುವಂಶಿಕ ರೋಗಗಳು ಇರಬಾರ್ದು. ಈ ಅನುವಂಶಿಕ ರೋಗಗಳಿದ್ರೆ ಏನಾಗ್ತದೆ ಅಂತಂದ್ರೆ ಅದ್ರ ಮರಿಗಳಿಗೆ ಬರುವಂತ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಏನಾಗ್ತದೆ, ನಮಗೇನು ಅಂತೂ ಹಾಲಿನ ಪ್ರೊಡಕ್ಷನ್ ಆಗಲಿ ಅಥವಾ ಮಾಂಸದ ಉತ್ಪತ್ತಿ ಆಗಲಿ ಅದರಲ್ಲಿ ಕುಂಠಿತ ಆಗುವಂಥದ್ದು ಸಾಧ್ಯತೆ ಇರ್ತದೆ. ಜೊತೆಗೆ ಈ ಅನುವಂಶೀಯ ರೋಗಗಳಲ್ಲದೆ ಒಂದು ವೇಳೆ ಅದರ ಯಾವುದೇ ರೀತಿ ಕಾಯಿಲೆಗಳು ಅಥವಾ ಅಂಗವೈಕಲ್ಯ ನ್ಯೂನ್ಯತೆಗಳು ಇಲ್ಲದೇ ಇರೋಂಥದ್ದನ್ನು ನಾವು ಈ ಒಂದು ತಳಿ ಸಂಕರಣಕ್ಕೆ ಇದು ಮಾಡಬಹುದು. ಮತ್ತು ಮೇಕೆಗಳನ್ನು ಆಯ್ಕೆ ಮಾಡಬೇಕಾದ್ರೆ, ಸಾಮಾನ್ಯವಾಗಿ ನಾವು ಒಂದು ತಳಿ ಅಭಿವೃದ್ಧಿ ಕ್ಷೇತ್ರನ ಮಾಡ್ತಾ ಇದ್ದೀವಿ ಅಂತಂದ್ರೆ, 1 ವರ್ಷದ ಮೇಕೆಗಳು ಉತ್ತಮ. ಜೊತೆಗೆ ಒಂದು ಬಾರಿ ಅವಳಿ ಮರಿಗಳನ್ನು ಹಾಕಿರೋಂಥದ್ದು, ಟ್ವಿನ್ಸ್ ಹಾಕಿರೋಂಥದ್ದಾದ್ರೆ ಏನಾಗ್ತದೆ, ಅದು ಮುಂದೇನು ಟ್ವಿನ್ಸ್ ಹಾಕ್ಬೋದು ಅನ್ನೋ ಇದರದಿಂದ ಆ ಥರದನ್ನು ನಾವು ಆಯ್ಕೆ ಮಾಡುವಂಥದ್ದು ಉತ್ತಮ. ಜೊತೆಗೆ ಈ ವಯಸ್ಸಾದ ಮೇಕೆಗಳನ್ನು ಆದಷ್ಟು ಆಯ್ಕೆ ಮಾಡಬಾರ್ದು, ಯಾಕೆಂದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಕಡಿಮೆ ಆಗಿರ್ತದೆ. ಹಾಗಾಗಿ ನಮ್ಮಲ್ಲಿ ಅದನ್ನು ಮತ್ತೆ ಅದನ್ನ ತಳಿಗಳನ್ನು ಹೆಚ್ಚಿಗೆ ಬೆಳೆಸಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಯಸ್ಸಾದ ಮೇಕೆಗಳನ್ನು ನಾವು ಆದಷ್ಟು ಕಡಿಮೆ ಖರೀದಿ ಮಾಡಲೇಬಾರದು ಯಾವುದಕ್ಕೆ, ಈ ತಳಿ ಅಭಿವೃದ್ಧಿಗೆ. ಇದಿಷ್ಟು ಈ ಒಂದು ನಾವು ಸಂತಾನೋತ್ಪತ್ತಿ ಇದ್ರಲ್ಲಿ ನೋಡುವಂಥದ್ದು. ಜೊತೆಗೆ ನಾನು ಆಗ ವಸತಿಯಲ್ಲಿ ಹೇಳಬೇಕಾದ್ರೆ ನಿಮ್ಗೆ ಹೇಳಿದೆ, ಆ ವಸತಿಯಲ್ಲಿ ನಾವು ಅವಳ ವಯಸ್ಸಿಗೆ ಅನುಗುಣವಾಗಿ ವಿವಿಧ ವಿಭಾಗಗಳನ್ನು ಸಹ ಮಾಡ್ಕೊಬೇಕಾಗುತ್ತೆ. ಒಂದು ತಾಯಿ ಮತ್ತೆ ಅದರ ಮರಿಗಳ ಜೊತೆಗಿರೋಂಥದ್ದು, ಈಗ ಹಾಲನ್ನು ಬಿಡಿಸಿರೋಂಥ ಮರಿಗಳಿರೋಂಥದ್ದು, ಸಂತಾನೋತ್ಪತ್ತಿಗೆ ಉಪಯೋಗ ಮಾಡೋಂಥ ಹೆಣ್ಣು ಆಡುಗಳಿರೋಂಥದ್ದು, ಹೋತಗಳನ್ನು ಸಪರೇಟ್ ಆಗಿ ಇರೋಂಥದ್ದು, ಗರ್ಭಧರಿಸಿದ ಮೇಕೆಗಳನ್ನು ಸಪರೇಟ್ ಮಾಡೋಕ್ಕಿರೋಂಥದ್ದು, ಈ ರೀತಿ ವಿವಿಧ ಭಾಗಗಳನ್ನು ಮಾಡಿಕೊಂಡು ನಾವು ನಮ್ಮ ಶೆಡ್ ಒಳಗಡೆ ನಾವು ಅದು ಯಾವ್ಯಾವ ಇದರಲ್ಲಿ ನಾವು ಅದನ್ನು ಸಪರೇಟ್ ಮಾಡಿ ಅದನ್ನು ಸಾಕಾಣಿಕೆ ಮಾಡೋದು ಉತ್ತಮ. ಅದೇ ರೀತಿ ಅನಾರೋಗ್ಯ ಪೀಡಿತ ಮೇಕೆಗಳನ್ನು ಸಹ ನಾವು ಸಪರೇಟ್ ಮಾಡೋಕ್ಕೆ ಒಂದು ಸಪರೇಟ್ ಆಗಿ ಜಾಗನ ಮಾಡ್ಕೊಬೇಕಾಗ್ತದೆ. ಇದಲ್ಲದೇ ಮೇವು ಸಂಗ್ರಹಣೆಗೆ ಕೊಠಡಿನ ಮಾಡ್ಕೊಬೇಕು. ಜೊತೆಗೆ ಈ ಒಂದು ಏನು ನಾವು ದಾಣಿ ಮಿಶ್ರಣ ಅಥವಾ ಈ ಏನು ಪಶು ಆಹಾರನ ಅದನ್ನೂ ಸಹ ನಾವು ಶೇಖರಣೆ ಮಾಡಿಡ್ಲಿಕ್ಕೆ ಒಂದು ಶೇಖರಣಾ ಕೊಠಡಿನ ಮಾಡ್ಕೊಬೇಕಾಗ್ತದೆ. ಇದಿಷ್ಟಲ್ದಲೇ ಸಾಮಾನ್ಯವಾಗಿ ನಾವು ಯಾವ ಭೌಗೋಳಿಕ ಪ್ರದೇಶದಲ್ಲಿ ಈ ಒಂದು ಮೇಕೆ ಅಥವಾ ಸಾಕಾಣಿಕೆ ಕಾರ್ಯಕ್ರಮನ ತಗೊಳ್ತೀವಿ ಅದಕ್ಕೆ ಅನುಗುಣವಾಗಿ ನಮ್ಮ ಶೆಡ್ಗಳನ್ನ ಉದ್ದ ಇದನ್ನ ಇದ್ಮಾಡಬೇಕು. ಸೊ ಈಗ ತುಂಬಾ ಬಿಸಿಲು ಬೀಳ್ತದೆ ಇದು ಬೀಳ್ತದೆ ಅಂತಂದ್ರೆ ನಾವು ಪೂರ್ವ ಪಶ್ಚಿಮ ಕಟ್ಟಿದ್ರೆ ಆಗ್ತದೆ ಬಿಸಿಲು ಜಾಸ್ತಿ ಬೀಳ್ತದೆ. ಆವಾಗ ಏನ್ ಮಾಡ್ಬೇಕು, ಉತ್ತರ ದಕ್ಷಿಣ ಇರಬೇಕು. ಎಲ್ಲಿ ಸ್ವಲ್ಪ ನಮಗೆ ಬಿಸಿಲು ಇದು ಬೀಳಲ್ಲ ನಮಗೆ ಶೆಡ್ ಒಳಗೆ ಜಾಸ್ತಿ ಬಿಸಿಲು ಬೇಕು ಅನಿಸುತ್ತೆ ಆವಾಗ ಪೂರ್ವ ಪಶ್ಚಿಮ ಇದನ್ನು ಮಾಡ್ಕೊಂಡು ನಾವು ಕಟ್ಟಬೇಕಾಗ್ತದೆ. ಸೊ ಪೂರ್ವ ಪಶ್ಚಿಮ ಮಾಡಿದಾಗ ಏನಾಗ್ತದೆ, ಬಿಸಿಲು ಜಾಸ್ತಿ ಬೀಳಲ್ಲ. ಆವಾಗ ಏನಾಗ್ತದೆ, ಸೂರ್ಯನ ಚಲನೆ ನಿಮಗೆ ಪೂರ್ವದಿಂದ ಪಶ್ಚಿಮಿಗೆ ಇರ್ತದೆ, ನೇರವಾಗಿ ಬಿಸಿಲು ಬೀಳಲ್ಲ. ಎಲ್ಲಿ ನಿಮಗೆ ಕಡಿಮೆ ಇದೆ, ನಿಮಗೆ ಬಿಸಿಲು ಬೇಕು ಅನಿಸ್ತದೆ ಅಂತದಾಗ ಉತ್ತರ ದಕ್ಷಿಣ ಮಾಡ್ಕೊಬಹುದು. ಇದು ಆಯಾ ಪ್ರದೇಶಕ್ಕೆ ಇರ್ತದೆ. ಆಮೇಲೆ ಯಾವಾಗಲೂ ಸ್ವಲ್ಪ ಎತ್ತರ ಪ್ರದೇಶ, ಸಮತಟ್ಟು ಜಾಗಕ್ಕಿಂತ ಸ್ವಲ್ಪ ಒಂದು ಎರಡು ಅಡಿ ಮೂರು ಅಡಿ ಮೇಲ್ಗಡೆನೆ ಕಟ್ಟಬೇಕು. ಯಾಕೆ ಅಂತಂದ್ರೆ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಮತ್ತೆ ಇದು ಮಾಡಲಿಕ್ಕೆ ಎಲ್ಲ ನಿಮಗೆ ಅನುಕೂಲ ಆಗೋ ರೀತಿಯ ಅದನ್ನ ಶೆಡ್ನ ಕಟ್ಟಬೇಕಾಗ್ತದೆ. ಈಗ ಒಂದು ಘಟಕದಲ್ಲಿ ಬೇರೆ ಬೇರೆ ತಳಿಯ ಒಂದು ಈ ಮೇಕೆಗಳನ್ನ ಸಾಕುವಂತಹ ಸಂದರ್ಭದಲ್ಲಿ ಕ್ರಾಸ್ ಬ್ರೀಡಿಂಗ್ ಆಗುವಂತ ಒಂದು ಸಾಧ್ಯತೆ ಇದೆಯಾ? ಇಲ್ಲಿ ಏನಾಗ್ತದೆ ಅಂದ್ರೆ ಎರಡು ತರ ಇರ್ತದೆ, ಕಂಟ್ರೋಲ್ ಬ್ರೀಡಿಂಗ್ ಅಂತ ಒಂದು ಇರ್ತದೆ. ಈಗ ಎಲ್ಲಿ ಯಾವಾಗ ಅದು ಬೆದೆಗೆ ಬರ್ತದ ಆ ಟೈಮಲ್ಲಿ ಈ ಹೋತಗಳನ್ನ ಬಿಡುವಂಥದ್ದು. ಈಗೇನಾಗ್ತದೆ, ನೀವು ಎರಡು ಮೂರು ಇದು ಮಾಡಿದ್ರೆ ನೀವು ಆಯಾ ಬ್ರೀಡ್ಗಳನ್ನ ಜೊತೆಗೆ ಸಂಕರಣ ಮಾಡ್ಕೊಂಡು ಹೋದ್ರೆ ಆ ಬ್ರೀಡ್ ಇಂಪ್ರೂವ್ಮೆಂಟ್ ಆಗ್ತದೆ. ಕೆಲವು ಕಡೆ ಏನಾಗಿರ್ತದೆ ಅಂದ್ರೆ ಉತ್ತಮ ತಳಿಯ ಹೆಚ್ಚು ಮಾಂಸ ಉತ್ಪತ್ತಿ ಮಾಡುವಂತ ಹೋತಗಳನ್ನು ತಗೊಂಡು ನಮ್ಮ ನಾಟಿ ಅಥವಾ ಇದ್ರ ತಳಿಯ ಹೆಣ್ಣು ಮೇಕೆಗಳ ಜೊತೆಗೆ ಸಂಕರಣ ಮಾಡಬಹುದು. ಇಲ್ಲಿ ಏನಾಗ್ತದೆ ಅಂತಂದ್ರೆ ಅದು ಯಾವಾಗ ಬೆದೆಗೆ ಬರ್ತದೆ, ಅದನ್ನ ಯಾವಾಗ ಜೊತೆಗೆ ಬಿಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಬೇಕು. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನಾಗ್ತದೆ ಅಂತಂದ್ರೆ ಒಟ್ಟಿಗೆ ಎಲ್ಲ ಹೋಗ್ತಿರ್ತವೆ. ಈಗ ಒಟ್ಟಿಗೆ ಹೋಗ್ತಿದ್ದಾಗ ಏನಾಗ್ತದೆ, ಅದು ಯಾವಾಗ ಅದು ಸಂಕರಣ ಆಗ್ತದೆ, ಅದು ಯಾವಾಗ ಗಬ್ಬ ಆಗಿರ್ತದೆ, ಯಾವಾಗ ಮರಿ ಆಗ್ತದೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ಲ. ಸ್ಟಾಲ್ ಫೀಡಿಂಗ್ ಅಲ್ಲಾದ್ರೆ ನೀವು ಅದನ್ನೆಲ್ಲನೂ ಆ ಒಂದು ದಾಖಲಾತಿಗಳನ್ನ ಮಾಡಬಹುದು ಮತ್ತೆ ನಿಯಂತ್ರಿಸಬಹುದು ಅದನ್ನ. ಸೊ ಇದು ಸಾಧ್ಯತೆ ಇರ್ತದೆ. ಸೊ ಈ ತಳಿಯ ಅಭಿವೃದ್ಧಿ ಅಂದಾಗ ಹಾಗೇನೆ ನಿಮ್ಗೆ ಇರೋದನ್ನೇ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗುದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಮಾಂಸಾಹಾರ ಎಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾರೋ ಅಂತ ಇದ್ರಲ್ಲಿ ಹೋದಾಗ ನಿಮ್ಗೆ ಯಾವತ್ತೂ ಅಷ್ಟೇ, ಈಗ ನಾಟಿ ಮಾಂಸ ಅಂತ ಕಷ್ಟ ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಈಗ ನಿಮಗೆ ಗೊತ್ತಿರುವುದು ನಾಟಿ ಕೋಳಿಗೆ ರೇಟ್ ಎಷ್ಟಿರ್ತದೆ, ನಮ್ಮ ಮಾಂಸದ ಕೋಳಿಗಳಿಗೆ ಎಷ್ಟು ರೇಟ್ ಇದೆ, ಆಲ್ಮೋಸ್ಟ್ 4 ಪಟ್ಟು ಹೆಚ್ಚಿದೆ. ಸೊ ಅದೇ ರೀತಿ ಇಲ್ಲೂ ಸಹ ಇಲ್ಲಿ 400 ರೂಪಾಯಿಗೆ ಸಿಗ್ತದೆ 1 ಕೆಜಿ ಮಾಂಸ ಅಂತ ಅಂದ್ರೆ ನಮ್ಮ ಉಸ್ಮಾನಾಬಾದಿ ಇದ್ರದ್ದು ಎಲ್ಲ, ಯಾಕೆಂತಂದ್ರೆ ಈಲ್ಡ್ ಜಾಸ್ತಿ ಇರ್ತದೆ, ರೇಟ್ ಕಡಿಮೆ ಇರ್ತದೆ. ಈ ನಾಟಿ ತಳಿಗಳಲ್ಲಿ ಮಾಂಸದ ಉತ್ಪತ್ತಿ ಕಡಿಮೆ ಇರ್ತದೆ, ಆದ್ರೆ ಬೆಲೆ ಜಾಸ್ತಿ ಇರ್ತದೆ. ಸೊ ಇದು ಒಂದು ಇದ್ರಲ್ಲಿ ನಡೀತಾ ಇರೋಂಥದ್ದು. ಸೊ ಇನ್ನು ಆಡುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ, ಯಾವ ರೀತಿ ಅವುಗಳನ್ನ ನಿರ್ವಹಣೆ ಮಾಡಬಹುದು, ಆ ಚಿಕಿತ್ಸೆಯನ್ನ ಕೊಡಿಸಬಹುದು? ಈಗ ಸಾಮಾನ್ಯವಾಗಿ ಎಲ್ಲಾ ಜಾನುವಾರುಗಳಲ್ಲಿ ಬಂದಂತೆ ಮೇಕೆಗಳಲ್ಲೂ ಸಹ ಕಾಯಿಲೆಗಳು ಬರ್ತದೆ. ಈಗ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಸಾಮಾನ್ಯವಾಗಿ ರೋಗಗಳು ಕಾಣಿಸ್ಕೊಳ್ಳೋದು ಅಂತಂದ್ರೆ ಇನ್ಫೆಕ್ಷಿಯಸ್, ನಾನ್ ಇನ್ಫೆಕ್ಷಿಯಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅಂದ್ರೆ ಸೋಂಕು ಮತ್ತೆ ಅಸೋಂಕು ರೋಗಗಳು ಅಂತ. ಈ ಸೋಂಕು ರೋಗಗಳು ಅಂತಂದ್ರೆ ಈಗ ವೈರಲ್ ಡಿಸೀಸ್ ಆಗಿರ್ಬೋದು, ವೈರಸ್ ಇಂದ ಬರುವಂತದ್ದು, ಬ್ಯಾಕ್ಟೀರಿಯಾದಿಂದ ಬರುವಂತದ್ದು, ಅಥವಾ ಏಕಾಣುಜೀವಿಗಳಿಂದ ಬರುವಂತದ್ದು, ಮತ್ತು ಇವು ಅದಲ್ಲದೆ ಪರೋಪಜೀವಿಗಳಿಂದ ಬರುವಂತ ಕಾಯಿಲೆಗಳು ಸಹ ಇರ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಈ ವೈರಸ್ಗಳಿಂದ ಬರುವಂತಹ ಕಾಯಿಲೆಗಳು ಬಹಳ ಮುಖ್ಯ. ಜೊತೆಗೆ ಇದಕ್ಕೆ ನಿಯಂತ್ರಣಕ್ಕೆ ಲಸಿಕೆಗಳು ಸಹ ಲಭ್ಯತೆ ಇದೆ. ಸೊ ಯಾವಾಗ ಕಾಯಿಲೆಗಳು ಕಾಣಿಸ್ಕೊಳ್ತದೆ ಅನ್ನೋದನ್ನ ನಾವು ಈಗಾಗಲೇ ಗೊತ್ತಿರ್ತದೆ. ಹಂಗಾಗಿ ಅದನ್ನ ಯಾವ್ಯಾವ ದಿನಾಂಕಗಳಲ್ಲಿ ಅಥವಾ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ತಿಂಗಳುಗಳಲ್ಲಿ ವರ್ಷದಲ್ಲಿ ಈ ಕಾಯಿಲೆಗಳಿಗೆ ಲಸಿಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಇಲಾಖೆ ಈಗಾಗಲೇ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ ನಮ್ಮ ಇಲಾಖೆಯಲ್ಲಿ. ಸೊ ಅದೇ ರೀತಿ ಆಯಾ ಸಮಯದಲ್ಲಿ ಲಸಿಕೆಯನ್ನು ಸಹ ನಮ್ಮ ಪಶುಚಿಕಿತ್ಸಾಲಯಗಳಲ್ಲಿ ನಮ್ಮ ಇಲಾಖೆಯ ಪಶುಚಿಕಿತ್ಸಾಲಯಗಳಲ್ಲಿ ಲಭ್ಯತೆ ಇರ್ತದೆ. ಸೊ ಹಾಗಾಗಿ ರೈತರು ಆ ಒಂದು ಇದನ್ನು ತಿಳ್ಕೊಂಡು ಅಲ್ಲಿ ಹತ್ತಿರದಲ್ಲಿರುವಂತಹ ಪಶುವೈದ್ಯಕೀಯ ಸಂಸ್ಥೆಗಳೊಂದಿಗೆ ಒಂದು ಸಂಪರ್ಕ ಇಟ್ಕೊಂಡು ಯಾವ ತಿಂಗಳಲ್ಲಿ ಯಾವ ಲಸಿಕೆಯನ್ನು ಹಾಕಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ಲಸಿಕೆಯನ್ನು ಹಾಕಿಸ್ಕೊಬಹುದು. ಸಾಮಾನ್ಯವಾಗಿ ನಮ್ಮಲ್ಲಿ PPR ಅಂತ ಕಾಯಿಲೆ ಬರ್ತದೆ. ಇದು ಮೊದಲು ದೊಡ್ಡ ರೋಗ ಅಂತ ಹೇಳ್ತಿದ್ರು, ಅದರದೇ ಒಂದು ವಿಧಾನದಲ್ಲಿ ಇನ್ನೊಂದು ಕಾಯಿಲೆ ಬರ್ತದೆ. ಮತ್ತೆ ಕರುಳುಬೇನೆ ಬರ್ತದೆ. ಕರುಳುಬೇನೆ ಅಂತಂದ್ರೆ ಈಗ ಹೊಟ್ಟೆಯಲ್ಲಿ ಪಾಯ್ಸನ್ ಆಗುವಂಥದ್ದು. ಅದು ಯಾವ್ದರಿಂದ ಅಂತಂದ್ರೆ ಈಗ ಹಸಿರು ಮೇವನ ಚಿಗುರನ್ನ ಜಾಸ್ತಿ ತಿಂದಾಗ ಚೆನ್ನಾಗಿರೋಂಥ ಕುರಿಯ ಮೇಕೆಗಳಲ್ಲೇ ಇದು ಕರುಳುಬೇನೆ ಕಾಣಿಸ್ಕೊಳ್ತದೆ. ಮತ್ತೆ ಗಂಟ್ಲು ಬೇನೆ ಕಾಣಿಸ್ಕೊಳ್ಳುವಂಥದ್ದು. ಗಂಟ್ಲು ಬೇನೆ ಯಾವಾಗ ಅಂತಂದ್ರೆ ಹೊರಗಡೆ ನಮಗೆ ಜಾಸ್ತಿ ತೇವಾಂಶ ಇದ್ದಾಗ ಮಳೆಗಾಲ ಶುರುವಾಗ್ತದಲ್ಲ ಆ ಸಂದರ್ಭದಲ್ಲಿ ಈ ಗಂಟ್ಲು ಬೇನೆ ಕಾಣಿಸ್ಕೊಳ್ತದೆ. ಅದಲ್ದಲ್ಲೇ ಮೈಕೋಪ್ಲಾಸ್ಮಾ ಅಂತ ಹೇಳಿ ಒಂದು ಕಾಯಿಲೆ ಕಾಣಿಸ್ಕೊಳ್ತದೆ. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥದ್ದು. ಅದಲ್ದಲ್ಲೇ ಕೆಪ್ರೈನ್ ಫ್ಲೋರೋನಿಮೋನಿಯಾ ಅಂತ ಹೇಳಿ ಬರ್ತದೆ. ಇದನ್ನು ಸಹ ವೈರಸ್ ಕಾಯಿಲೆ. ಈ ಎಲ್ಲ ಕಾಯಿಲೆಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ತವೆ. ಅದೇ ರೀತಿ ದನಗಳಲ್ಲಿ ಕಾಣಿಸ್ಕೊಳ್ಳುವಂಥ ಕಾಲುಬಾಯಿ ರೋಗ ಕಾಣಿಸ್ಕೊಳ್ತದೆ. ಆಮೇಲೆ ಕುರಿ ಮೇಕೆಗಳಲ್ಲಿ ಸಾಮಾನ್ಯವಾಗಿ ನೀಲಿನಾಲ್ಗೆ ರೋಗ ಕಾಣಿಸ್ಕೊಳ್ತದೆ. ಇದರಲ್ಲಿ ಸುಮಾರು ಎಲ್ಲ ಕಾಯಿಲೆಗಳಿಗೆ ನಮ್ಮಲ್ಲಿ ಲಸಿಕೆ ಲಭ್ಯತೆ ಇದೆ. ಆ ಲಸಿಕೆಗಳನ್ನು ಆಯಾ ಕಾಲಕ್ಕೆ ಕರೆಕ್ಟಾಗಿ ನಾವು ಮಾಡಿಸ್ಕೊಳ್ತಾ ಹೋದರೆ ಈ ಜಾನುವಾರುಗಳು ರೋಗಕ್ಕೆ ತುತ್ತಾಗುವಂಥದ್ದನ್ನು ಒಂದು ತಡೆಗಟ್ಟಬಹುದು. ಇನ್ನು ಪರೋಪಜೀವಿಗಳು ಅಂತ ಹೇಳಿದೆ ನಾನು. ಈಗ ಪರೋಪಜೀವಿಗಳಲ್ಲಿ ಸಾಮಾನ್ಯವಾಗಿ ನೀವು ನೋಡ್ಬೋದು ಒಳಪರೋಪಜೀವಿ ಮತ್ತು ಹೊರಪರೋಪಜೀವಿ ಅಂತೇಳಿ. ಹೊರಪರೋಪಜೀವಿ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಮೇಲ್ಗಡೆ ಇರೋಂಥ ಹೇನು ಚಿಗಟ ಉಣ್ಣಿ, ಈ ಉಣ್ಣಿಗಳಿಂದಲೂ ಸಹ ಕೆಲವೊಂದು ಕಾಯಿಲೆಗಳು ಹರಡುತ್ತದೆ. ಹಾಗಾಗಿ ಇವುಗಳ ನಿಯಂತ್ರಣವೂ ಬಹಳ ಮುಖ್ಯ. ಅವು ನಿಯಂತ್ರಣ ಮಾಡದೇ ಇದ್ರೆ ಏನಾಗ್ತದೆ ಅಂದರೆ ಸಾಕಷ್ಟು ರಕ್ತನ ಕುಡಿಯೋದ್ರಿಂದ ಈ ಒಂದು ಮೇಕೆಗಳಲ್ಲಿ ರಕ್ತಹೀನತೆ ಆಗ್ತದೆ. ಈ ರಕ್ತಹೀನತೆ ಆದರೆ ಅದಾದ ನಂತರ ನಮ್ಮ ಇದು ಮಾಂಸ ಉತ್ಪತ್ತಿಗೆ ಹಾಲಿನ ಉತ್ಪತ್ತಿಯಲ್ಲಿ ಕುಂಠಿತ ಆಗ್ತದೆ. ಸೊ ಆ ದೃಷ್ಟಿಯಿಂದ ಈ ಹೊರಪರೋಪಜೀವಿಗಳನ್ನು ನಿಯಂತ್ರಣ ಮಾಡೋದು ಸಹ ಬಹಳ ಮುಖ್ಯ. ಅದಲ್ಲದೆ ಒಳಪರೋಪಜೀವಿಗಳು ಅಂತ ಅಂದರೆ ಈಗ ಜಠರ ಮತ್ತು ಕರುಳಿನಲ್ಲಿ ಶ್ವಾಸಕೋಶದಲ್ಲಿ ಹಾಗೂ ಪಿತ್ತಜನಕಾಂಗದಲ್ಲಿ ಈ ಪರೋಪಜೀವಿಗಳು ಇರ್ತದೆ. ಈ ಪರೋಪಜೀವಿಗಳು ಏನಾಗ್ತದೆ ಅದರ ಒಂದು ಮೊಟ್ಟೆಗಳು ಈ ಮೇಕೆಯ ಮಲದ ಮೂಲಕ ಹೊರಗಡೆ ಹೋಗ್ತವೆ. ಅದನ್ನು ಮತ್ತೆ ಏನಾಗ್ತದೆ ಅವು ಎಲ್ಲಿ ಮೇಯ್ತದೋ ಅಲ್ಲಿ ಭಾಗದಲ್ಲೆಲ್ಲ ಮೊಟ್ಟೆಗಳಿರ್ತದೆ. ಅದು ಮೇಯಬೇಕಾದ್ರೆ ಮತ್ತೆ ದೇಹನ ಸೇರ್ಕೊಂಡು ಈ ಒಂದು ಜೀರ್ಣಾಂಗದಲ್ಲಿ ಅಡಲ್ಟ್ ಆಗಿ ಬೆಳೀತದೆ. ಸೊ ಅದನ್ನೆಲ್ಲ ನಿಯಂತ್ರಿಸಬೇಕು ಅಂತಂದ್ರೆ ನಾವು ಆವಾಗವಾಗ 3-4 ತಿಂಗಳಿಗೊಂದು ಸರಿ ಈ ಜಂತುನಾಶಕ ಔಷಧಿಗಳನ್ನ ಕೊಡ್ತಾ ಇರಬೇಕು. ಜಂತುನಾಶಕ ಔಷಧಿಗಳನ್ನ ಕೊಟ್ಟಾಗ ಜಾನುವಾರುಗಳಲ್ಲಿ ಅಥವಾ ಮೇಕೆಗಳಲ್ಲಿ ಇರುವಂತ ಈ ಒಂದು ಒಳಪರೋಪಜೀವಿಗಳು ನಾಶ ಆಗ್ತದೆ. ಸೊ ಆವಾಗ ಒಂದು ಆರೋಗ್ಯ ರಕ್ಷಣೆಗೆ ಅನುಕೂಲ ಆಗ್ತದೆ. ಸೊ ಮರಿಗಳು 15 ದಿನ ಇದ್ದಾಗಲೇ ನಾವು ಜಂತುನಾಶಕ ಔಷಧಿನ ಕೊಡಿಸ್ಬೋದು. ಆಮೇಲೆ ಜಂತುನಾಶಕ ಔಷಧಿನ ತಗೋಬೇಕು ಅಂದಾಗ ನಾವು ಹತ್ತಿರದ ಒಂದು ನಮ್ಮ ಪಶುವೈದ್ಯರನ್ನ ಸಂಪರ್ಕಿಸಿ ಯಾವ ರೀತಿ ಜಂತುಗಳಿದ್ದಾವೆ ಅದಕ್ಕೆ ಬೇಕಾಗಂಥ ಯಾವ ರೀತಿ ಔಷಧಿಗಳು ಅದನ್ನು ನಾವು ಅವರಿಂದ ಸಲಹೆ ಪಡೆದು ಕೊಡುವಂಥದ್ದು ಒಳ್ಳೆಯದು. ಯಾಕೆಂದರೆ ಒಂದೇ ಥರದ ಜಂತುಗಳಿರಲ್ಲ. ನಾವೀಗ ಗೊತ್ತಿರ್ಬೋದು ದುಂಡು ಹುಳು ಅಂತೀವಿ, ಆಸ್ಕ್ಯಾರಿಸ್ ಅಂತ ಹೇಳ್ತೀವಿ, ಆಮೇಲೆ ಟೇಪ್ವರ್ಮ್ ಅಂತ ಹೇಳ್ತೀವಿ, ಫೇಶಿಯೋಲಾ ಚಪ್ಪಟೆ ಹುಳುಗಳು ಅಂತ ಹೇಳ್ತೀವಿ. ಇವು ಬೇರೆ ಬೇರೆ ಥರದಿರ್ತದೆ. ಅದಕ್ಕೆ ಬೇರೆ ಬೇರೆದೇ ಆದ ಜಂತುನಾಶಕ ಔಷಧಿಗಳು ಕೆಲಸ ಮಾಡ್ತವೆ. ಆ ಹಿನ್ನೆಲೆಯಲ್ಲಿ ಪಶುವೈದ್ಯರ ಸಲಹೆ ಪಡೆದು ಯಾವ ಜಂತುನಾಶಕವನ್ನು ಉಪಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಉತ್ತಮ. ಆಮೇಲೀಗ ಕೊನೆಯ ಪ್ರಶ್ನೆ, ಅದು ಸಂಕ್ಷಿಪ್ತವಾಗಿ ಉತ್ತರ ಹೇಳಿ. ಈಗ ಮೇಕೆ ಹಾಲು ಮತ್ತು ಇದರ ಒಂದು ಮಾಂಸ, ಇದರ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿ. ಈಗ ಸಾಕಷ್ಟು ರೋಗ ನಿರೋಧಕ ಶಕ್ತಿಯನ್ನ ಇರೋದ್ರಿಂದ ಇದನ್ನ ಮಕ್ಕಳಿಗೆ ಮೊದಲ ಕೊಡ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಆ ಹುಟ್ಟಿದಂತ ಮರಿಗಳಿಗೂ ಅಷ್ಟೇನೆ, ಈ ಮೊದಲು 5 ದಿನ ಗಿಣ್ಣು ಹಾಲನ್ನ ಕೊಡಲೇಬೇಕು. ಆ ಗಿಣ್ಣು ಹಾಲಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಮತ್ತು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಗಿಣ್ಣು ಹಾಲು ಕುಡಿಸುವಂಥದ್ದು ಬಹಳ ಮುಖ್ಯ. ಜೊತೆಗೆ ಈ ಮೇಕೆ ಹಾಲಲ್ಲಿ ಲ್ಯಾಕ್ಟೋಫೆರಿನ್ ಮತ್ತು ಲ್ಯಾಕ್ಟೋಪರಾಕ್ಸಿಡೈಸ್ ಮತ್ತು ಕಿಣ್ವಗಳಿರ್ತದೆ. ಇದು ಏನು ಮನುಷ್ಯರಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಈ ಒಂದು ಉದರ ಸಂಬಂಧಿ ಮತ್ತು ಕರಡು ಸಂಬಂಧಿ ಕಾಯಿಲೆಗಳಂತೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಹಾಲನ್ನ ಉಪಯೋಗ ಮಾಡ್ತಾರೆ. ಮತ್ತು ಮೇಕೆ ಹಾಲಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರೋದ್ರಿಂದ ಇದು ಸುಲಭವಾಗಿ ಜೀರ್ಣ ಆಗ್ತದೆ. ಮತ್ತು ಇದರಲ್ಲಿ ಪ್ರೋಟೀನು ಈ ಒಂದು ಹಸುವಿನ ಇದಕ್ಕೆ ನಾವು ಹೋಲಿಕೆ ಮಾಡಿದರೆ 35-50% ಅಷ್ಟು ವೇ ಪ್ರೋಟೀನ್ ಇರ್ತದೆ. ಅದರಿಂದ ಇದನ್ನು ಸುಲಭವಾಗಿ ಜೀರ್ಣಿಸ್ಕೊಳ್ಬೋದು. ಇನ್ನೊಂದಂದರೆ ಬೀಟಾ ಲ್ಯಾಕ್ಟಾಮಿನ್ ಅಂತ ಹೇಳಿ ಇರೋದು, ಇದು ಮಕ್ಕಳಲ್ಲಿ ಅಲರ್ಜಿನ ಮಾಡ್ತದೆ. ಇದು ಹಸುವಿನ ಹಾಲಲ್ಲಿ ಜಾಸ್ತಿ ಇರ್ತದೆ, ಮೇಕೆ ಹಾಲುಗಳಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದು. ಇದರಿಂದ ಈ ಒಂದು ಅಲರ್ಜಿ ಉಂಟಾಗುವಂತ ಸಂಭವ ಬಹಳ ಕಡಿಮೆ. ಯಾರಿಗೆ ಈ ಅಲರ್ಜಿ ಇದೆ ಹಸುವಿನ ಹಾಲಿಂದು, ಅವರು ಮೇಕೆ ಹಾಲನ್ನ ಉಪಯೋಗ ಮಾಡಬಹುದು. ಜೊತೆಗೆ ಇದರಲ್ಲಿ ಹೆಚ್ಚಿಗೆ ಲಿನೋಲಿಕ್ ಆಸಿಡ್ ಇರೋದ್ರಿಂದ ಈ ಚರ್ಮದ ಕಾಯಿಲೆಗಳು ಮನುಷ್ಯ ಮಕ್ಕಳಲ್ಲಿ ಏನು ಉಂಟಾಗ್ತದೆ ಮತ್ತೆ ಅಲರ್ಜಿಗಳು ಏನು ಉಂಟಾಗ್ತದೆ ಅದನ್ನ ನಿವಾರಣೆಗೂ ಸಹ ಇದು ಉಪಯೋಗ ಆಗ್ತದೆ. ಸೊ ಇದಿಷ್ಟು ಹಾಲಿನ ವಿಶೇಷತೆಗಳು. ಇನ್ನು ಮಾಂಸದ ಬಗ್ಗೆ ಹೇಳಬೇಕು ಅಂತಂದ್ರೆ, ಬೇರೆ ನಾವು ಯಾವುದು ಮಾಂಸಾಹಾರಿ ಪ್ರಾಣಿಗಳ ಮಾಂಸವನ್ನು ನಾವು ಉಪಯೋಗ ಮಾಡ್ತೀವಿ, ಆ ಎಲ್ಲ ಮಾಂಸಗಳಿಗೆ ಹೋಲಿಕೆ ಮಾಡಿದ್ರೆ ಇದರಲ್ಲಿ ಕೊಬ್ಬಿನಾಂಶ ಅಥವಾ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಮತ್ತೆ ಕಬ್ಬಿಣದ ಖನಿಜಾಂಶ ಹೆಚ್ಚಾಗಿರೋದ್ರಿಂದ ರಕ್ತದ ಉತ್ಪಾದನೆಗೆ ಹೆಚ್ಚು ಅನುಕೂಲಕರಾಗಿದೆ ಇದು. ಜೊತೆಗೆ ಕ್ಯಾಲ್ಸಿಯಂ ಮತ್ತು ಪೊಟಾಷಿಯಂ ಅಂಶ ಬಹಳ ಕಡಿಮೆ ಇರೋದ್ರಿಂದ ಹೃದಯ ಸಂಬಂಧಿ ರೋಗಗಳನ್ನು ಹೊಂದಿರುವಂಥ ಮಾಂಸಾಹಾರಿಗಳು ಈ ಮೇಕೆ ಮಾಂಸನ ಬಳಸೋದ್ರಿಂದ ಅನುಕೂಲ ಆಗ್ತದೆ. ಮತ್ತು ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ನರಮಂಡಲ ಮತ್ತು ಮೂಳೆಗಳ ಬೆಳವಣಿಗೆ ಇದು ಮಾಂಸ ಬಹಳ ಸಹಕಾರಿಯಾಗಿದೆ. ಇದು ಮೇಕೆ ಮಾಂಸದ ವಿಶಿಷ್ಟತೆ. ಜೊತೆಗೆ ಏನಾಗಿದೆ ಅಂತಂದರೆ, ನಾವು ಸ್ವಚ್ಛ ಮಾಂಸನ ಉತ್ಪಾದನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈಗ ಯಾಕೆ ಸ್ವಚ್ಛ ಮಾಂಸ ಉತ್ಪಾದನೆ ಆಗ್ತಾ ಇಲ್ಲ ಅಂತಂದ್ರೆ, ವೈಜ್ಞಾನಿಕ ಸಂಸ್ಕರಣೆ ಕೊರತೆ ಮತ್ತು ಸಂಸ್ಕರಿಸಿದ ಮಾಂಸವನ್ನು ಕರೆಕ್ಟಾಗಿ ಸರಿಯಾಗಿ ರೀತಿಯಲ್ಲಿ ಅದನ್ನು ನಾವು ಶೇಖರಣೆ ಮಾಡದಿರೋಂಥದ್ದು, ಇವೆರಡೂ ಬಹಳ ಮುಖ್ಯ. ಜೊತೆಗೆ ಕಸಾಯಿಖಾನೆಗಳು ಈ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಏನು ವಿಧಿಸುವಂತಹ ಮಾನದಂಡಗಳನ್ನು ಅನುಸರಿಸಿ ಕಸಾಯಿಖಾನೆಗಳು ಕೆಲಸ ನಿರ್ವಹಿಸಬೇಕಾಗ್ತದೆ. ಕಸಾಯಿಖಾನೆಗಳಿಂದ ಉತ್ಪತ್ತಿಯಾಗುವಂತಹ ತ್ಯಾಜ್ಯಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಅವು ಏನು ನಮ್ಮ ಹಳ್ಳ ತೊರೆಗಳಿದ್ದಾವೆ ನಮ್ಮ ನೈಸರ್ಗಿಕ ಜಲಮೂಲಗಳಿಗೆ ಜೊತೆ ಸೇರಿ ಮಾಲಿನ್ಯ ಉಂಟಾಗ್ತದೆ. ಸೊ ಹಾಗಾಗಿ ಕೆಲವೊಂದು ರೂಲ್ಸ್ಗಳು ಈ ಪರಿಸರ ಮಾಲಿನ್ಯ ಮಂಡಳಿಯಿಂದ ಬಹಳ ಇದನ್ನು ಅನುಷ್ಠಾನ ಮಾಡಬೇಕಾಗ್ತದೆ. ಅದು ಮಾಡದೇ ಇದರಿಂದ ಕಸಾಯಿಖಾನೆಗಳನ್ನ ಮುಚ್ಚುವಂತ ಸಂಭವನೂ ಬರಬಹುದು. ಸೊ ಇದರಿಂದ ಈ ಕಸಾಯಿಖಾನೆಗಳಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡೋದು ಬಹಳ ಮುಖ್ಯ. ಬಹಳ ಸಂತೋಷ ಡಾಕ್ಟರ್ ವೆಂಕಟೇಶ್ ಅವರೇ. ವೈಜ್ಞಾನಿಕ ರೀತಿಯಲ್ಲಿ ಆಡು ಸಾಕಣೆಯನ್ನು ಯಾವ ರೀತಿ ಮಾಡಬೇಕು, ಏನೇನು ಅಂಶವನ್ನು ನಮ್ಮ ರೈತರು ಗಮನಿಸಬೇಕು, ಈ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿಯ ಎಲ್ಲಾ ಕೇಳುಗರಿಗೂ ಸಹ ನಮಸ್ಕಾರ. ಇದುವರೆಗೆ ಆಡು ಸಾಕಣೆ ಕುರಿತು ಡಾಕ್ಟರ್ ಎಂಎಸ್ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಕರೋನಾ ವೈರಸ್ ಕೆ ಖತರೆ ಸೆ ಬಚ್ತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುವೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯ ರಖೇ.